ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಲವು ಬ್ಯಾಂಕ್ ಗಳಲ್ಲಿ ಹೋಮ್ ಲೋನ್ ತಗೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಹೈ ಇಎಂಐ ರೇಟ್ಸ್ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಪೇಪರ್ ವರ್ಕ್ ಇರುತ್ತೆ. ಹಾಗಾದ್ರೆ ನೀನು ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನ ಇನ್ನೂ ಚೆಕ್ ಮಾಡಿಲ್ಲ ಅಂದಂಗಾಯ್ತು. ಚೆನ್ನಾಗಿದ್ಯಾ? ಇದೊಂದು RBI ರಿಜಿಸ್ಟರ್ಡ್ NBFC. ಹೋಮ್ ಬ್ಯಾಂಕ್ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಅವರು ಚೇಂಜ್ ಮಾಡಿದ್ದಾರೆ. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ 1.5 ಕೋಟಿ ತನಕ ಲೋನ್ ಕೊಡ್ತಾರೆ. up to 90% ಪ್ರಾಪರ್ಟಿ ವ್ಯಾಲ್ಯೂ. ಮತ್ತ ಪೇಪರ್ ವರ್ಕ್? ಇದು ಪೇಪರ್ ಲೆಸ್ ಮತ್ತೆ ಹ್ಯಾಸಲ್ ಫ್ರೀ ಪ್ರೋಸೆಸ್. ನೀನ್ ಹೆಂಗ್ ಕೇಳ್ತಿದೋ ಹಂಗೆ ಇದೆ. ನಾವಿ ಮಾಡುತ್ತೆ ನಿಮ್ಮ ಮನೆ ಖರೀದಿಯ ಪ್ರೋಸೆಸ್ ಅನ್ನು ಎಫಿಷಿಯಂಟ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಇದೊಂದು RBI ರಿಜಿಸ್ಟರ್ಡ್ NBFC. ಇದು ನೀಡುತ್ತೆ ಈಸಿ, ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 ಕೋಟಿ ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪುಷ್ಪ ಕೃಷಿ, ಇದರ ಅನುಭವ, ಈ ಕುರಿತು ವೆಂಕಟಾಪುರದ ಅವಿನಾಶಿನ್ ಇವರೊಡನೆ ಸಂದರ್ಶನ. ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅಲಂಕಾರಿಕ ಪುಷ್ಪ ಕೃಷಿ ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ. ಆ ರೀತಿಯಾಗಿ ಆ ಪುಷ್ಪ ಕೃಷಿಯನ್ನೇ ಒಂದು ಉದ್ಯಮವನ್ನಾಗಿ ಮಾಡಿಕೊಂಡಿರುವಂತಹ ಶಿವಮೊಗ್ಗ ತಾಲೂಕು ವೆಂಕಟಾಪುರದ ಶ್ರೀಯುತ ಅವಿನಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಈ ಪುಷ್ಪ ಕೃಷಿಯ ಅನುಭವಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಅವಿನಾಶ್ ಅವರೇ. ನಮಸ್ಕಾರ. ಯಾವಾಗ ಶುರು ಮಾಡಿದ್ರಿ ನೀವು ಈ ಪುಷ್ಪ ಕೃಷಿಯನ್ನ? ಪುಷ್ಪ ಕೃಷಿ ಶುರು ಮಾಡಿ ಒಂದು 5 ವರ್ಷ ಆಯ್ತು. 2013-14 ಶುರು ಆಗಿದ್ದು. ಅದು ಪಾಲಿಹೌಸ್ ಮಾಡಿ ಎಲ್ಲ ಪ್ರೊಡಕ್ಷನ್ ಶುರು ಆಗೋಷ್ಟೊತ್ತಿಗೆ ಈಗ ಒಂದು 5-6 ವರ್ಷದಿಂದ ನಿರಂತರವಾಗಿ ಅದರಲ್ಲೇ ಇದೀವಿ. ಅಂದ್ರೆ ಈಗ ಪುಷ್ಪ ಕೃಷಿಯನ್ನ ಪಾಲಿಹೌಸ್ ನಲ್ಲಿ ಮಾಡ್ತಾ ಇದ್ದೀವಿ. ಹಾ, ಪಾಲಿಹೌಸ್ ನಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಈಗ ಎರಡು ತರ ಇದೆಯಾ? ಹೇಗೆ? ಓಪನ್ ಫೀಲ್ಡ್ ಅಂದ್ರೆ ತೆರೆದ ಇದರಲ್ಲಿ ಮಾಡುವಂತದ್ದು, ಮತ್ತೆ ಪ್ರೊಟೆಕ್ಟೆಡ್ ಕಲ್ಟಿವೇಶನ್, ಸಂರಕ್ಷಿತ ಕೃಷಿ, ಎರಡು ತರ? ಎರಡು ತರ. ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಇದೆ, ಹೊರಗಡೆ ಓಪನ್ ಇದೆ. ಓಪನ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಒಂದು 5 ತಿಂಗಳು ಅಷ್ಟೇ. ಮಳೆಗಾಲ ಶುರು ಆದ್ಮೇಲೆ ನಮ್ಗೆ ಇಲ್ಲಿ ಯಾವ್ದೇ ಕ್ರಾಪ್ ಇದ್ರು ಅಲ್ಲಿ ನೀರ್ ಜಾಸ್ತಿ ಆಗುತ್ತೆ, ಫ್ಲವರ್ ಕ್ವಾಲಿಟಿ ಹೋಗುತ್ತೆ, ಗಿಡ ತುಂಬಾ ನೀರ್ ಜಾಸ್ತಿ ಸತ್ತೋಗುತ್ತೆ. ಸೊ ನಾವು ಪಾಲಿಹೌಸ್ ಅಲ್ಲಿ ಏನಾಗುತ್ತೆ, ಏನೋ ಆಗಲ್ಲ ನಮ್ಗೆ. ಮೇಲ್ಗಡೆಯಿಂದ ನೀರು ಬೀಳದೆ ಇರೋದ್ರಿಂದ ನಮ್ಗೆ ಫ್ಲವರ್ ಕ್ವಾಲಿಟಿನೂ ಇರುತ್ತೆ. ಆಮೇಲೆ ಒಳಗಡೆಯಿಂದ ನಮ್ ನೀರ್ ಬರದೇ ಇರೋದ್ರಿಂದ ನಾವು ಗಿಡನ ಸಂರಕ್ಷಣೆ ಮಾಡ್ಕೋಬಹುದು. ಅದರಿಂದ ವರ್ಷ ಇಡೀ ಪ್ರೊಡಕ್ಷನ್ ತೆಗಿಯಕ್ಕೂ ಅನುಕೂಲ ಆಗುತ್ತೆ. ಹೊರಗಡೆ ತರ ನಮ್ಗೆ ವೆದರ್ ತುಂಬಾ ಇದು ಒಳಗೆ ಕಂಟ್ರೋಲ್ಡ್ ಅಲ್ಲ ಪಾಲಿಹೌಸ್ ಅಲ್ಲಿ, ಬಟ್ ಅದಕ್ಕಿಂತ ಬೆಟರ್ ಓಪನ್ ಗಿಂತ ನಾವು ಬೆಟರ್ ಇದ್ರಲ್ಲಿ. ಪಾಲಿಹೌಸ್ ನಲ್ಲಿ ಬೆಳೆಯೋದ್ರಿಂದ ಅನುಕೂಲಗಳೇನು? ಪಾಲಿಹೌಸ್ ಅಲ್ಲಿ ಬೆಳೆಯೋದ್ರಿಂದ ನಿಮ್ಗೆ ಒಂದ್ ಮೇನ್ ಕ್ವಾಲಿಟಿ, ನಮ್ಗೆ ಏನಾಗುತ್ತೆ ನೀವು ಯಾವ್ದೇ ವೆಜಿಟೇಟಿವ್ ಗ್ರೋತ್ ಆಗ್ಲಿ, ಈಗ ನೀವು ಹೊರಗಡೆ ಒಂದ್ ಯಾವ್ದೋ ಒಂದ್ ಪ್ಲಾಂಟ್ ಬೆಳೆಯಕ್ಕೆ ಒಂದ್ 4-5 ತಿಂಗಳು ತಗೊಂಡ್ರೆ ನಮ್ಗೆ ಇಲ್ಲದ್ರೆ ಅರ್ಧದಲ್ಲಿ ನಮ್ಗೆ ಇಲ್ಲಿ ಬೆಳಿಬಹುದು. ಡೇಸ್ ಕಡಿಮೆ ಆಗತ್ತೆ, ಹೊರಗಡೆ ಒಂದಷ್ಟು ಡೇಸ್ ನಮ್ಗೆ ಒಳಗಡೆ ಬೇಡ. ಹಾಗಾಗಿ ಅದು ಒಂದು ಇಂಪಾರ್ಟೆನ್ಸ್. ಆಮೇಲೆ ಕ್ವಾಲಿಟಿ ಬರುತ್ತೆ ನಮ್ಗೆ ಫ್ಲವರ್, ಅದಕ್ಕೆ ಮೇಲಿಂದ ಏನೋ ನಮ್ಗೆ ಡಿಸ್ಟರ್ಬ್ ಆಗಲ್ಲ. ಇಬ್ಬನಿ ಬಿತ್ತು ಅಥವಾ ಇವತ್ತು ಜಾಸ್ತಿ ಬೆಳಕು ಜಾಸ್ತಿ ಬಿತ್ತು ಆ ತರದೇನೋ ಡಿಸ್ಟರ್ಬ್ ಆಗದೆ ಇರೋದ್ರಿಂದ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಒಳಗಡೆ. ಅಂದ್ರೆ ಈ ಸಂರಕ್ಷಿತ ಕೃಷಿನಲ್ಲಿ, ಅಂದ್ರೆ ಈಗ ಪಾಲಿಹೌಸ್ ನಲ್ಲಿ ನಿರ್ದಿಷ್ಟವಾದ ಒಂದು ಸಸ್ಯಕ್ಕೆ ಬೇಕಾಗುವಂತಹ ಪೂರಕ ವಾತಾವರಣವನ್ನ ನೀವು ಕೊಡ್ತೀರಿ, ಎಷ್ಟು ಬೇಕೋ ಅಷ್ಟು ನೀರು ಕೊಡ್ತೀರಿ. ಆಮೇಲೆ ಅದಕ್ಕೆ ಹ್ಯುಮಿಡಿಟಿ ಅಂದ್ರೆ ತೇವಾಂಶ ಬೇಕು ಅಂದ್ರೆ ನೀವು ಕಲ್ಪಿಸಿಕೊಡ್ತೀರಿ. ಆಮೇಲೆ ಪೋಷಕಾಂಶಗಳನ್ನ ನಿರಂತರವಾಗಿ ಎಷ್ಟು ಬೇಕೋ ಕಾಲಕಾಲಕ್ಕೆ ಕೊಡ್ತೀರಿ. ಅದೊಂದು ಅದಕ್ಕೆ ಅಡ್ವಾಂಟೇಜ್. ಹೌದು, ಅದು ತುಂಬಾ ಕೌಂಟ್ ಆಗತ್ತೆ ನಾವು ಯಾಕಂದ್ರೆ ಟೈಮ್ ಟು ಟೈಮ್ ಅದನ್ನೆಲ್ಲ ಮಾಡೋದ್ರಿಂದ. ಆಮೇಲೆ ಪೂರಕ ವಾತಾವರಣ ನಿರ್ಮಾಣ ಆಗೋದ್ರಿಂದ ಕೀಟ ಮತ್ತು ರೋಗ ಬಾಧೆ ಅದು ಒಂದು 50% ಕಂಟ್ರೋಲ್ ಆಗತ್ತೆ ಹೊರಗಡೆಗಿಂತ. ಬಟ್ ಪಾಲಿಹೌಸ್ ಗೆ ಬೇರೆ ಕೀಟಗಳು ಬೇರೆ ಇದಾವೆ. ಹೌದಾ? ಆದ್ರೆ ಹೊರಗಡೆಗಿಂತ ಏನಂದ್ರೆ ನಿಮ್ಗೆ ವೆದರ್ ಈಗ ಹೊರಗಡೆ ತುಂಬಾ ಚಳಿ ಇದ್ರು ಒಂದ್ 4-5 ಡಿಗ್ರಿ ಒಳಗಡೆ ಸ್ವಲ್ಪ ಬೆಚ್ಚಗಿರುತ್ತೆ. ಈಗ ನಾವು ತುಂಬಾ ಬಿಸಿಲು ಶುರು ಆದಾಗ ನಾವು ಸ್ವಲ್ಪ ಶೇಡ್ ಹಾಕ್ತೀವಿ, ಒಳಗಡೆ ಶೇಡ್ ನೈಟ್ ಹಾಕೋದ್ರಿಂದ ಒಳಗಡೆ ಒಂದ್ 4-5 ಡಿಗ್ರಿ ಕಮ್ಮಿ ಆಗುತ್ತೆ. ಆ ತರದೊಂದ್ ಕೈ ನಮ್ ಕೈಲಿ ಒಂದ್ 4-5 ಡಿಗ್ರಿ ಕೈಯಲ್ಲಿ ಇರೋದ್ರಿಂದ ಸೊ ಅದ್ ನಿಮ್ಗೆ ಚಳಿಗಾಲ ಮಳೆಗಾಲ ಅದ್ರಲ್ಲೆಲ್ಲ ಸ್ವಲ್ಪ ಅದಕ್ಕೆ ಪೂರಕ ವಾತಾವರಣ ಕೊಡಕ್ಕೆ ಅನುಕೂಲ ಆಗುತ್ತೆ ಹೊರಗಡೆಗಿಂತ. ಈ ಸರಿ ನೀವು ಪುಷ್ಪ ಕೃಷಿಗೆ ತೊಡಕೊಳ್ಳಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ನಮ್ಗೆ ಮುಂಚೆ ನಮ್ ತಂದೆ ಅಂದ್ರೆ ಪಾರಂಪರಿಕವಾಗಿ ಅಡಿಕೆ ಮತ್ತೆ ತೆಂಗು ಕೃಷಿ ಮಾಡ್ತಾ ಇದ್ರು ಅಪ್ಪ. ಅದು ನಾವು ಅದನ್ನೇ ಇದ್ ಮಾಡ್ಕೊಂಡಿದ್ವಿ. ಉದ್ಯೋಗಕ್ಕೆ ಏನ್ ಹೋಗ್ಲಿಲ್ಲ? ಓದಿದ ನಂತರ ಉದ್ಯೋಗಕ್ಕೆ ಬೆಂಗಳೂರಿಗೆ ಹೋದ್ವಿ. ಏನ್ ಓದಿದ್ರು? ನಂದು BSc ಎಲೆಕ್ಟ್ರಾನಿಕ್ಸ್ ಆಗಿದೆ. BSc ಮಾಡಿ ಆಮೇಲೆ 1 ವರ್ಷ ಬೆಂಗಳೂರಿಗೆ ಹೋದೆ. ಅಲ್ಲಿ ವಾತಾವರಣ ನಾವು ಇಲ್ಲಿ ಹಳ್ಳಿಲೇ ಬೆಳೆದಿರೋದ್ರಿಂದ ಬೇರೆ ಏನಾರು ಇಲ್ಲ ಏನಾರು ಮಾಡೋಣ ಶಿವಮೊಗ್ಗಕ್ಕೆ ಬರೋಣ ಅಂತ ಅನಿಸ್ತು. ವಾಪಸ್ ಬಂದ ಮೇಲೆ ಇಲ್ಲ ಒಂದಿಷ್ಟೆಲ್ಲ ನೋಡಿದ್ವಿ. ಕೊನೆಗೊಬ್ರು ನಮ್ಗೆ ಪರಿಚಯದವರು ಇಲ್ಲ ಫ್ಲವರಿಕಲ್ಚರ್ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಅಲ್ಲಿಂದ ನಮ್ಗೆ ಅದನ್ನ ಊರ್ ಮಾಡಿರ್ತಕ್ಕಂತ ಅಂದ್ರೆ ಅವರು ಕನ್ಸಲ್ಟೆನ್ಸಿ ಮಾಡ್ತಾರೆ, ಅವ್ರು ಕರ್ಕೊಂಡೋಗ್ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿ ಇದ್ ಮಾಡಿರೋದ್ರಿಂದ ಅದರಿಂದ ನಾವು ಮಾಡಬಹುದು, ಫ್ಲೋರಿಕಲ್ಚರ್ ಮಾಡಬಹುದು ಅಂತೇಳಿ ಧೈರ್ಯ ಮಾಡಿ ಶುರು ಮಾಡಿದ್ವಿ. ಆಮೇಲೆ ಏನಾರು ತರಬೇತಿ ತಗೊಂಡ್ರು ಅಥವಾ ಅಲ್ಲಿ ನೋಡಿದ್ದೇನೆ? ತರಬೇತಿ ಅಂದ್ರೆ ಒಂದು ಕಂಪನಿ ಅವರೇ, ನಾವು ಯಾವ ಕಂಪನಿಯಿಂದ ಪ್ಲಾಂಟ್ಸ್ ಎಲ್ಲ ತರಿಸಿದ್ವಿ ಅವ್ರು ಒಂದ್ ಸಣ್ಣ ತರಬೇತಿ ಕೊಟ್ರು ನಮ್ಗೆ. ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ಟ್ರೈನಿಂಗ್ ಅಂದ್ರೆ ಪೂರಕ ವಾತಾವರಣ ಅಂದ್ರೆ ನಮ್ಗೆ ಏನ್ ಬೇಕು, ಈ ಗಿಡ ನೆಡಕ್ ಏನೇನ್ ವಾತಾವರಣ ಬೇಕು ಅಥವಾ ಅಲ್ಲಿ ಸಾಯಿಲ್ ಕಂಡೀಷನ್ ಏನಿರ್ಬೇಕು, ವಾಟರ್ ಡಿ ಸಿ ಪಿ ಎಚ್ ಏನಿರ್ಬೇಕು, ಆತರ ಎಲ್ಲ ನಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಲ್ಪ್ ಆಯ್ತು. ಅಂದ್ರೆ ಶಿವಮೊಗ್ಗದ ಜೈವಿಕ ಕೇಂದ್ರದಲ್ಲಿದೆ ಪುಷ್ಪ ಬೆಳೆ ಉತ್ಕೃಷ್ಟ ಕೇಂದ್ರ. ಪುಷ್ಪ ಬೆಳೆ ಉತ್ಕೃಷ್ಟ ಕೇಂದ್ರ ಅವಾಗಿನ್ನು ಅಷ್ಟು ಶುರು ಆಗಿರ್ಲಿಲ್ಲ, ನಮ್ಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದಿತ್ತು. ಆಮೇಲೆ ಈಗ ಅದು ಶುರು ಆಗಿ ಒಂದು 4-5 ವರ್ಷ ಆಯ್ತು ಅನ್ಸುತ್ತೆ, ನಾವು ಶುರು ಮಾಡ್ತಾ ಸ್ವಲ್ಪ ದಿವಸಕ್ಕೆ ಅದು ಶುರು ಆಯ್ತು ಬಯೋಸೆಂಟರ್. ಸರಿ, ಈಗ ನೀವು ಪುಷ್ಪ ಕೃಷಿಗೆ ತೊಡಕೊಂಡಾಗ ಪ್ರಾರಂಭದಲ್ಲಿ ಯಾವ ಹೂವನ್ನ ಬೆಳಿಲಿಕ್ಕೆ? ನಾವು ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ 1/2 ಎಕರೆ ಮಾಡಿರೋದು, 10-10 ಗುಂಟೆ 2 ಪಾಲಿಹೌಸ್ ಮಾಡಿದೆ. ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನಸ್ತು, ಒಂದ್ ಜರ್ಬರ ಒಂದು ಕಾರ್ನೇಷನ್ ಮಾಡ ಅಂತ ಆಯ್ತು, 10 ಗುಂಟೆ ಜರ್ಬರ 10 ಗುಂಟೆ ಕಾರ್ನೇಷನ್ ಅಂತ. ಕೊನೆಗೆಲ್ಲ ಏನ್ ಹೇಳಿದ್ರು, ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ನಾವು ಇಲ್ಲಿಂದ ಬೆಂಗಳೂರಿಗೆ ಕಳಿಸಬೇಕಾಗಿರೋದ್ರಿಂದ ಅದು ತುಂಬಾ ಕ್ವಾಂಟಿಟಿ ಕಮ್ಮಿ ಆಗತ್ತೆ ಆ 10 ಗುಂಟೆಯಲ್ಲಿ ಮಾಡೋದು. ಆದ್ರಿಂದ 1/2 ಎಕರೆನು ಒಂದೇ ಹೂ ಬೆಳೀರಿ ಅಂತ ಸಲಹೆ ಕೊಟ್ರು. ಅದರಿಂದ ನಾವೇನ್ ಮಾಡಿದೆ, ಕೊನೆ ಕಾರ್ನೇಷನ್ ಸ್ವಲ್ಪ ಕಷ್ಟಪಡಕ್ ರೆಡಿ ಇದೀವಿ, ಇನ್ಕಮ್ ಯಾವ್ದು ಜಾಸ್ತಿ ಬರುತ್ತೆ ಅಂದಾಗ, ಇಲ್ಲ ಕಾರ್ನೇಷನ್ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಇನ್ಕಮ್ ಚೆನ್ನಾಗಿದೆ ಅಂದ್ರು. ಅದರಿಂದ ಅದನ್ನೇ ಕಾರ್ನೇಷನ್ ಮಾಡೋಣ ಅಂತ ಫಸ್ಟ್ ಬೆಳೆಯಾಗಿ ಕಾರ್ನೇಷನ್ 1/2 ಎಕರೆ ಮಾಡಿದೆ. ಅದನ್ನೊಂದು 2 ವರ್ಷ ಅದ್ರಲ್ಲಿ ಮಾಡಿ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಜರ್ಬರ ಮಾಡ್ಲೆ, ಅವಾಗ ಒಂದ್ ಮಾಡ್ಬೇಕು ಅಂತ ಉತ್ಸಾಹ ಇತ್ತು, ಅದು ಅವಾಗ ಆಗಿರ್ಲಿಲ್ಲ. ಕೊನೆಗೆ 2ನೇ ಇದರಲ್ಲಿ ಒಂದ್ 10 ಗುಂಟೆ ಜರ್ಬರನು ಬೆಳೆದು. ಮಾರ್ಕೆಟಿಂಗ್ ಏನ್ ತೊಂದರೆ ಆಗ್ಲಿಲ್ಲ? ಮಾರ್ಕೆಟಿಂಗ್ ಏನ್ ತೊಂದರೆ ಆಗ್ಲಿಲ್ಲ. ಮಾಡ್ಬೇಕು ಅಂತಿದ್ದಾಗ ನಾನ್ ನೋಡಿದವರು ಸಾಗರದಲ್ಲಿ ಒಂದಿಬ್ರು ಮಾಡಿದ್ರು, ಅವರು ಕಳಿಸ್ತಾ ಇರ್ತಕ್ಕಂತ ಇವರಿಗೆ ಅವ್ರ ಪೇಮೆಂಟ್ ಎಲ್ಲ ಚೆನ್ನಾಗಿತ್ತು, ಅವರಿಗೆ ನಾನು ಕಳ್ಸಕ್ ಶುರು ಮಾಡಿದೆ. ಅದರಿಂದ ನನಗೆ ಮಾರ್ಕೆಟಿಂಗ್ ಏನ್ ತೊಂದರೆ ಆಗ್ಲಿಲ್ಲ, ಪೇಮೆಂಟ್ ಮಾರ್ಕೆಟಿಂಗ್ ಅದ್ರ ಬಗ್ಗೆ ತುಂಬಾ ಸಮಸ್ಯೆ ಆಗ್ಲಿಲ್ಲ. ಸ್ವಲ್ಪ ವೇರಿಯೇಷನ್ ಇರುತ್ತೆ, ಈಗ ಅಂದ್ರೆ ಕೆಲವರು ಸ್ವಲ್ಪ ಇನ್ನೊಬ್ರು ರೇಟ್ ಬೈಯರ್ ಜಾಸ್ತಿ ಕೊಡ್ತಾರೆ ಕಮ್ಮಿ ಕೊಡ್ತಾರೆ ಆತರ, ಬಟ್ ನಮ್ಗೆ ಏನು ಮೋಸ ಆಗ್ಲಿಲ್ಲ. ಸ್ಟಾರ್ಟಿಂಗ್ ಮಾಡಿದಾಗ ಕೆಲವೊಬ್ರು ಪೇಮೆಂಟೇ ಮಾಡದೆ ಇರೋದು ಆತರ ಏನು ಆಗ್ಲಿಲ್ಲ. ನಾವು ನೋಡಿ ನೋಡಿ ಕೊನೆಗೆ ಇನ್ನು ಒಳ್ಳೆ ಬೈಯರ್ ಯಾರು ಸಿಗ್ತಾರೆ ನೋಡಿ ನೋಡಿ ಅದನ್ನ ನಾವು ಶಿಫ್ಟ್ ಮಾಡ್ಕೋತ ಬಂದ್ವಿ. ಈಗ ಆನಂತರ ಅದೇ ಬೆಳೆನೆ ಮುಂದುವರಿಸಿಕೊಂಡ್ರು ಅಥವಾ ಬೇರೆ ಬೆಳೆ? ಜರ್ಬರ ಮಾಡಿದ್ವಿ, ಜರ್ಬರ ಆದ್ಮೇಲೆ ಸ್ವಲ್ಪ ಗುಲಾಬಿನ ಟ್ರೈ ಮಾಡಿದ್ವಿ. ಗುಲಾಬಿ ಏನಾಯ್ತು ಅಂದ್ರೆ ಸ್ವಲ್ಪ ಇಲ್ಲಿ ನಮ್ದು ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರೋಗಗಳು ಜಾಸ್ತಿ ಆಯ್ತು, ಥ್ರಿಪ್ಸ್ ಮತ್ತೆ ಪೌಡ್ರಿ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ರೇಟ್ ಒಳ್ಳೆ ಸಿಗ್ತಾ ಇತ್ತು. ಅರೆ ಗುಲಾಬಿದೇನು ನನ್ನ ಅನಿಸಿಕೆ ಅಂದ್ರೆ ಅನುಭವದಲ್ಲಿ ಮಾಡಿದ್ರೆ ಅದನ್ನೇ ಫುಲ್ ಮಾಡ್ಬೇಕು, 1/2 ಎಕರೆ ಗುಲಾಬಿನೇ ಮಾಡ್ಬೇಕು, ಅದ್ರ ಜೊತೆ ಯಾವ್ದು ಮಾಡಬಾರ್ದು. ಆಮೇಲೆ ಪ್ರಾಕ್ಟೀಸ್ ಏನಾಗುತ್ತೆ, ನೀವು ಅದಕ್ಕೆ ಡೈಲಿ ಒಂದು ರೊಟೀನ್ ಇರುತ್ತೆ, ಈಗ ಅದನ್ನ ಪ್ರೂನಿಂಗ್ ಇರುತ್ತೆ, ಬಡ್ ಕ್ಯಾಪ್ ಹಾಕೋದಿರುತ್ತೆ. ನಮ್ಗೆ ಈಗ 2-3 ಬೆಳೆ ಒಂದ್ ಕಡೆ ಮಾಡ್ಕೊಂಡಾಗ ಅದ್ರ ಕಡೆ ಗಮನ ಕೊಡಕ್ಕಾಗಲ್ಲ, ಆದ್ರಿಂದ ಗುಲಾಬಿ ಒಂದನ್ನೇ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಆಗ್ಬೋದು ಅಂತ. ಆಮೇಲೆ ರೋಗ ಕಂಟ್ರೋಲ್ ಎಲ್ಲದಕ್ಕೂ, ಪೆಸ್ಟಿಸೈಡ್ಸ್ ಇದು ಎಲ್ಲದಕ್ಕೂ, ಈಗ ನಮ್ ಮಿಕ್ಸ್ ಮಾಡಿದಾಗ ಅದಕ್ಕೆ ಬರದೇ ಇರೋ ಅದರಿಂದ ರೋಗ ಇದಕ್ಕೆ ಬರುತ್ತೆ, ಇದರಿಂದ ಅದಕ್ಕೆ ಬರುತ್ತೆ, ಕಂಟ್ರೋಲ್ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಒಂದೇ ಬೆಳೆ, ಒಂದ್ ಪಾಲಿಹೌಸ್ ಅಲ್ಲಿ ಒಂದ್ ಬೆಳೆ ಮಾಡೋದು ಒಳ್ಳೇದು. ಈಗ ಸರಿ, ಗುಲಾಬಿನಲ್ಲೂ ಸಹ ಬೇರೆ ಬೇರೆ ಕಲರ್ಸ್ ಇದೆ, ಅಲ್ಲಿ ಆತರ ಮಾಡ್ಬೇಕಾದ್ರೆ ಬೇರೆ ಬೇರೆ ಕಲರ್ಸ್ ಹಾಕಬೇಕು? ಒಂದ್ ಕಲರ್ ಅದು ಅಂದ್ರೆ ಏರಿಯಾ ಮೇಲೆ ಹೋಗುತ್ತೆ, ನೀವು 1 ಎಕರೆ ಹಾಕಿದಾಗ ಅದ್ರಲ್ಲಿ ಪರ್ಸೆಂಟೇಜ್ ಹೇಳ್ತಾರೆ. ಈಗ ನಾವು ಬೇರೆ ಯಾವ್ದೇ ಹಾಕಿದ್ರೆ, ಈಗ ಕಾರ್ನೇಷನ್ ಹಾಕ್ತಾ ನಮ್ಗೊಂದು 30% ಮೇಲೆ ಜಾಸ್ತಿ ವೈಟ್ ಹಾಕ್ತಿವಿ ಸ್ವಲ್ಪ, ಆಮೇಲೆ ಈ ಡಬಲ್ ಕಲರ್ ಎಲ್ಲ ಸ್ವಲ್ಪ ತುಂಬಾ ಒಂದ್ 5% ಹಾಕತ್ತಿವಿ. ಮಾಮೂಲಿ ಬೇಸಿಕ್ ಕಲರ್ ಎಲ್ಲದು ಪಿಂಕ್ ರೆಡ್ ವೈಟ್ ಎಲ್ಲ ಆತರ ಬೇಸಿಕ್ ಕಲರ್ ಮಾಮೂಲಿ ಮೂವ್ಮೆಂಟ್ ಇರೋದು, ಸ್ವಲ್ಪ ವೈಟ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಯಾವಾಗಲೂ, ಅದರಿಂದ ವೈಟ್ ಫ್ಲವರ್ ನ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಹಾಕ್ತಿವಿ. ಅದೇ ತರ ಗುಲಾಬಿಲ್ ರೆಡ್ ಸ್ವಲ್ಪ ರೆಡ್ ಜಾಸ್ತಿ ಸಿಗುತ್ತೆ, ರೆಡ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮೂವ್ ಆಗೋದ್ರಿಂದ ರೆಡ್ ಅನ್ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಹಾಕೋದು ಒಳ್ಳೇದು. ಅಂದ್ರೆ ತುಂಬಾ ಏರಿಯಾ ಇದ್ದಾಗ, ಕಡಿಮೆ ಇದ್ದಾಗ ಯಾವ್ದು ಮೂವ್ಮೆಂಟ್ ಅಲ್ಲಿ ಇರುತ್ತೆ ಆತರದ್ ಎರಡನ್ನೇ ಅಥವಾ ಒಂದ್ ಕಲರ್ ನ ಮಾಡೋದು ಒಳ್ಳೇದು. ಬಟ್ 1 ಎಕರೆ 2 ಎಕರೆ ಆತರ ಮಾಡಿದಾಗ ಅದರಲ್ಲಿ ಕಲರ್ ಹೋಗೋದು ಉತ್ತಮ. ಮತ್ತೆ ಈ ಹೂಗಳನ್ನ ಕೊಯ್ಲು ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಅವಿನಾಶ್ ಅವರೇ, ಅದರಲ್ಲೂ ವಿಶೇಷವಾಗಿ ಗುಲಾಬಿ ಮತ್ತೆ ಜರ್ಬರದಂತ ಹೂಗಳನ್ನ, ಅದು ಯಾವ ಸಂದರ್ಭದಲ್ಲಿ ಕೊಯ್ಲು ಮಾಡಬೇಕು? ಉದಾಹರಣೆಗೆ ಗುಲಾಬಿ ಹೇಳೋದಾದ್ರೆ ಪೂರ್ತಿ ಅರಳಿನ ಮೇಲೆ ಅಥವಾ ಅರ್ಧ ಅರಳಿರ್ಬೇಕು? ಇಲ್ಲ, ಇದು ಯಾವ್ದೇ ನಾವು ಈಗ ಕಟ್ ಫ್ಲವರ್ ಅಲ್ಲಿ ಏನಂದ್ರೆ ಯಾವ್ದೇ ಹೂವನ್ನ ನಾವು ಫುಲ್ ಅರಳಿನ ಮೇಲೆ ಕೊಯ್ಯಲ್ಲ. ಯಾವ್ದು ಮಾಮೂಲಿ ಅದು ಪೆನ್ಸಿಲ್ ಸ್ಟೇಜ್ ಅಂದ್ರೆ ಇದು ಅಂತೀವಿ, ಸ್ಟಾರ್ಟಿಂಗ್ ಸ್ಟೇಜ್ ಬ್ರಷ್ ಪೇಂಟ್ ಬ್ರಷ್ ಸ್ಟೇಜ್ ಅಂತೀವಿ ಕಾರ್ನೇಷನ್ ಅಲ್ಲಿ, ಅದು ಸ್ಟಾರ್ಟಿಂಗ್ ತುದಿ ಅರಳಿ ಸ್ವಲ್ಪ ನೀರ್ ಆಗ್ತಿದಂಗೆ ಕಟ್ ಮಾಡ್ತೀವಿ. ಸೊ ನಾವ್ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಆಗಿ ಅವ್ರೊಂದ್ 2 ಡೇಸ್ ಅಲ್ಲಿ ನೀರಲ್ಲಿ ಇಟ್ಟು ಆಮೇಲೆ ಓಪನ್ ಆಗುತ್ತೆ, ಅವ್ರಿಗದ್ ಸೇಲ್ ಮಾಡಕ್ ಟೈಮ್ ಸಿಗತ್ತೆ. ನಾವಿಲ್ಲಿ ಫುಲ್ ಅರಳಿರೋದನ್ನೇ ಕಳ್ಸಿದ್ರೆ ಅವ್ರಿಗೊಂದ್ 2-3 ಡೇಸ್ ಅಲ್ಲಿ ಅದು ಪೆಟಲ್ಸ್ ಎಲ್ಲ ಲೂಸ್ ಆಗಕ್ ಶುರು ಆಗುತ್ತೆ, ಆಮೇಲೆ ಅವ್ರಿಗೆ ತುಂಬಾ ದಿವಸ ಇಡಕ್ ಆಗಲ್ಲ. ಸೀಸನ್ ಅಲ್ಲಿ ಓಕೆ, ಬಟ್ ಅನ್ ಸೀಸನ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ತುಂಬಾ ದಿವಸ ಇಡಕ್ ಆಗದೆ ಇರೋದ್ರಿಂದ ನಮ್ಗೆ ರೇಟ್ ಕಡಿಮೆ ಕೊಡ್ತಾರೆ. ಅದರಿಂದ ಕರೆಕ್ಟ್ ಸ್ಟೇಜ್ ಕೊಯ್ಯೋದು ತುಂಬಾ ಇಂಪಾರ್ಟೆಂಟ್ ಫ್ಲೋರಿಕಲ್ಚರ್ ಅಲ್ಲಿ. ಮತ್ತೆ ಈ ಗುಲಾಬಿ ಅಂತ ನಾವು ಬೆಳೆಯನ್ನ ಹಾಕ್ಬೇಕಾದ್ರೆ ಸಾಮಾನ್ಯವಾಗಿ ಯಾವ ಸೀಸನ್ ಡಿಮ್ಯಾಂಡ್ ಇದೆ, ಯಾವ ಬೇಡಿಕೆ ಇದೆ, ಮತ್ತೆ ಯಾವಾಗ ರೇಟ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದು ಫಸ್ಟ್ ಟೈಮ್ ಪ್ಲಾಂಟಿಂಗ್ ಮಾಡ್ತಾ ಅದನ್ನ ನಾನು ನೋಡ್ತೀವಿ. ಬಟ್ ಏನಾಗತ್ತೆ, ಈಗ ಕಾರ್ನೇಷನ್ ನಾವು ಮಾಮೂಲಿ ಜೂನ್ ಜುಲೈ ತುಂಬಾ ಇದಾಗತ್ತೆ, ಏಪ್ರಿಲ್ ಆತರ ಸೀಸನ್ ನೋಡ್ತೀವಿ. ನೆಕ್ಸ್ಟ್ ಇದ್ರಲ್ಲಿ ಡಿಸೆಂಬರ್, ನವಂಬರ್ ಡಿಸೆಂಬರ್ ನೋಡ್ತೀವಿ. ಫಸ್ಟ್ ಪ್ಲಾಂಟಿಂಗ್ ನೋಡ್ಕೊಂಡು ಮಾಡೋದು ಒಳ್ಳೇದು. ಫಸ್ಟ್ ಪ್ಲಾಂಟಿಂಗ್ ಅಲ್ಲಿ ನಮ್ ಪ್ರೊಡಕ್ಷನ್ ಕರೆಕ್ಟ್ ಆಗಿ 4 ತಿಂಗಳಿಗೆ ಬರುತ್ತೆ. ಆ ಟೈಮಿಗೆ ಸೀಸನ್ ಇದ್ರೆ ನಿಮ್ಗೆ ಒಳ್ಳೆ ಮಾರ್ಕೆಟ್ ಸಿಗತ್ತೆ. ಆದ್ರೆ ನೆಕ್ಸ್ಟ್ ನಮ್ ಕೈಲಿ ಇರಲ್ಲ, ನೆಕ್ಸ್ಟ್ ಅದು ನಾವು ಕಟ್ ಮಾಡಿದಿಂದ 4 ಮಂತ್ಸ್ ಬರೋದ್ರಿಂದ ನೆಕ್ಸ್ಟ್ ನಮ್ ಕೈಲಿ ಇರಲ್ಲ. ಬಟ್ ಫಸ್ಟ್ ಪ್ಲಾಂಟಿಂಗ್ ಮಾಡ್ತಾ ಅದನ್ನ ತುಂಬಾ ಟೈಮ್ ನೋಡೋದು ಒಳ್ಳೇದು. ಯಾಕೆ ನನ್ನ ಅನ್ಬೋದಲ್ಲಿ ನಮ್ಮ ಸ್ನೇಹಿತರೊಬ್ರು ಇಬ್ರು ಒಟ್ಟಿಗೆ 1 ವಾರ ಡಿಫ್ರೆನ್ಸ್ ಆಗಿದ್ರು. ಅವರದ್ದು ಇನ್ಕಮ್ ಗೆ ಇವ್ರ ಇನ್ಕಮ್ ಗೆ ತುಂಬಾ ಡಿಫ್ರೆನ್ಸ್ ಇತ್ತು. ಹೆಚ್ಚು ಕಮ್ಮಿ ಅವರಿಗೂ ಇವರಿಗೂ 1-2 ಲಕ್ಷ ತನಕ ಇನ್ಕಮ್ ಡಿಫ್ರೆನ್ಸ್. ಅದರಿಂದ ಕರೆಕ್ಟ್ ಟೈಮ್ ಪ್ಲಾಂಟಿಂಗ್ ಮಾಡೋದು, ಸೀಸನ್ ನೋಡ್ಕೊಂಡು ಮಾಡೋದು ತುಂಬಾ ಒಳ್ಳೇದು. ಅದೇ ಮಾರ್ಕೆಟ್ಗೆ ಯಾವಾಗ ಹೂ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ, ರೇಟ್ ಸಿಗುತ್ತೆ. ಈಗ ಉದಾಹರಣೆಗೆ ಜನವರಿ ನಂತರದ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಡಿಕೆ ಇರುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ. ಮತ್ತೆ ಇನ್ನುಳಿದಂತೆ ನಾವು ಹೆಚ್ಚಿಗೆ ಲಾಭಾಂಶವನ್ನ ನಿರೀಕ್ಷೆ ಮಾಡೋದಕ್ಕಾಗಲ್ಲ, ಅಲ್ಲಿಂದ ಅಲ್ಲಿಗಾದ್ರೂ ಸಾಕು ಅನ್ನೋಂತ ಒಂದು ಅಭಿಪ್ರಾಯ ಇರುತ್ತೆ. ಅದು ವರ್ಷದಲ್ಲಿ ಅಂದ್ರೆ ನಾವು ಫ್ಲೋರಿಕಲ್ಚರ್ ಅಲ್ಲಿ ಇಟ್ಕೊಳ್ಳೋದೆ ಹಂಗ ಒಂದು 5-6 ತಿಂಗಳು ಮ್ಯಾಕ್ಸಿಮಮ್ ನಮ್ಗೆ ಒಂದ್ ಸ್ವಲ್ಪ ಒಳ್ಳೆ ರೇಟ್ ಸಿಗುತ್ತೆ. ಅದ್ರಲ್ಲಿ ಒಂದು 4 ಮಂತ್ಸ್ ಒಳ್ಳೆ ರೇಟ್, ತುಂಬಾ ಒಳ್ಳೆ ರೇಟ್ ಸಿಗುತ್ತೆ ಅಂತ. ಅದೇ ಮಾಮೂಲಿ ಮದುವೆ ಸೀಸನ್ ಈಗ ನಾವು ಜನವರಿ ಮೇಲೆ ಶುರು ಮಾಡಿದ್ರೆ ಸ್ವಲ್ಪ ಮಾರ್ಚ್ ಅಲ್ಲಿ ಸ್ವಲ್ಪ ಎಕ್ಸಾಮ್ ಇದ್ರೆ ಡೌನ್ ಇರುತ್ತೆ, ಫೆಬ್ರವರಿ ಒಳ್ಳೆ ರೇಟ್ ಇರುತ್ತೆ, ಆಮೇಲೆ ಏಪ್ರಿಲ್ ಮೇ ನೆಕ್ಸ್ಟ್ ಆಷಾಢ ಮಾಸ ಬರೋ ತನಕ ಒಳ್ಳೆ ರೇಟ್ ಸಿಗುತ್ತೆ. ನೆಕ್ಸ್ಟ್ ನವಂಬರ್ ಡಿಸೆಂಬರ್ ಶುರು ಆಗುತ್ತೆ, ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಸ್ವಲ್ಪ ನಮ್ಗೆ ಅಲ್ಲಿಗಲ್ಲಿಗೆ ಆಗತ್ತೆ, ತುಂಬಾ ರೇಟ್ ಸಿಗಲ್ಲ. ಕೆಲವೊಂದು ಸೀಸನ್ ವೈಸ್ ಈಗ ತಿಂಗಳಿಗೆ 1-4 ದಿವಸ ಒಳ್ಳೆ ರೇಟ್ ಸಿಗತ್ತೆ ಆತರ. ಬಟ್ ಈ ಸೀಸನ್ ಅಲ್ಲಿ 4-5 ತಿಂಗಳು ನಿಮ್ಗೆ ಕಂಟಿನ್ಯೂಸ್ ಒಳ್ಳೆ ರೇಟ್ ಇರುತ್ತೆ ಇಡೀ ಸೀಸನ್ ನಲ್ಲಿ. ಅದರಿಂದ ಅದೇ ನಮ್ಗೆ 4-5 ತಿಂಗಳು ವರ್ಷದ ಲೆಕ್ಕ ಹಾಕಿದ್ರೆ ಒಂದ್ ಒಳ್ಳೆ ರೇಟ್ ಸಿಗ್ತಕ್ಕಂತ ತಿಂಗಳು. ಈಗ ಹಾಲಿ ಯಾವ ಹೂವಿನ ಬೆಳೆ ಇದೆ? ಈಗ ನಂಗೆ ಆರ್ಕಿಡ್ 1 ಎಕರ್ ಇದೆ, ಇನ್ನೊಂದು ಬಂಚ್ ಸೇವಂತಿಗೆ ಅಂತ ಈಗ ಇದು 2ನೇ ಕ್ರಾಪ್ ಟ್ರೈ ಮಾಡ್ತಾ ಇರೋದು, ಅದನ್ನ ನೋಡ್ತಾ ಇದೀನಿ. ಒಂದ್ ಬೆಳೆ ಆಯ್ತು, ಈಗ ಡಿಸೆಂಬರ್ ಅಲ್ಲಿ ಮುಗಿಸಿದೀನಿ. ಈಗ ಇನ್ನೊಂದು ಪ್ಲಾಂಟಿಂಗ್ ಆಗಿದೆ, ಇನ್ನೊಂದು 10 ಗಂಟೆಗೆ ಪ್ಲಾಂಟಿಂಗ್ ಆಗೋದಿದೆ, ಇನ್ನೊಂದ್ ತಿಂಗಳಲ್ಲಿ ಪ್ಲಾಂಟಿಂಗ್ ಆಗುತ್ತೆ. ಅದನ್ನ ನೋಡೋಣ ಅಂತ. ಅದ್ ಬಂಚ್ ಕ್ರೈಸ್ ಅಂತ ಅಂತ ಈಗ ಅದು ಸ್ವಲ್ಪ ರೇಟ್ ಚೆನ್ನಾಗಿದೆ. ಬೆಂಗಳೂರು ಸುತ್ತಮುತ್ತ ಬೆಳೀತಾ ಇದಾರೆ, ಈ ಕಡೆ ಹೊಸದು ಸ್ವಲ್ಪ ಶಿವಮೊಗ್ಗ ಸೈಡ್ ಈಗ ನಾನು ಹೊಸದಾಗಿ ಶುರು ಮಾಡಿದ್ವಿ. ಅಂದ್ರೆ ಬಂಚ್ ಸೇವಂತಿಗೆ ಅಂತೇಳಂದ್ರೆ ಅದು ಹೇಗೆ, ಇಡೀ ಗುಚ್ಛವನ್ನೇ ನೀವು ಕತ್ತರಿಸ್ಬೇಕು? ಬಂಚ್ ಸೇವಂತಿಗೆ ಅಂದ್ರೆ ಈಗ ನಾವು ಈಗ ಕಾರ್ನೇಷನ್ ಎಲ್ಲ ಹೇಗೆ ಸ್ಟಿಕ್ ವೈಸ್ ಅಂದ್ರೆ ಗುಲಾಬಿ ಆಗ್ಲಿ ವಿತ್ ಸ್ಟಿಕ್ ನೇ ಕೊಡ್ತೀವಿ, ಅದೇ ತರ ಇದನ್ನ ನಾವು 10 ಕಡ್ಡಿ ಸೇವಂತಿಗೆ ಕಡ್ಡಿನೇ ಹಾಕಿ ಇದ್ ಮಾಡ್ತೀವಿ. ಇದ್ರಲ್ಲಿ ಏನಂದ್ರೆ ನಾವು ಅದು 3 ತಿಂಗಳು ಬೆಳೆ, 3-4 ತಿಂಗಳು ಮ್ಯಾಕ್ಸಿಮಮ್ ಆಗತ್ತೆ. ಪ್ಲಾಂಟಿಂಗ್ ಮಾಡಿ 1 ಮಂತ್ ನಾವು ಅದಕ್ಕೆ ಲೈಟಿಂಗ್ ಕೊಡ್ಬೇಕು, ಲಾಂಗ್ ಡೇ ಅಂತ ಕೊಟ್ಟಾಗ ಸ್ವಲ್ಪ ವೆಜಿಟೇಟಿವ್ ಗ್ರೋತ್ ಚೆನ್ನಾಗುತ್ತೆ, 1.5-2 ಅಡಿ ಬರುತ್ತೆ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅದಕ್ಕೆ ಲೈಟ್ LED ಬಲ್ಬಿನ ವ್ಯವಸ್ಥೆ ಮಾಡ್ಕೊಂಡಿದೀವಿ. ರಾತ್ರಿ 1-3 ಗಂಟೆ ಎಕ್ಸ್ಟ್ರಾ ಲೈಟ್ ಕೊಡ್ತೀವಿ ಅದಕ್ಕೆ. ಅದೊಂದು ಲೈಟ್, ಅದು ವೆಜಿಟೇಟಿವ್ ಗ್ರೋತ್ ನಮ್ಗೆ ಸಾಕು ಇಷ್ಟು ಹೈಟ್ ಅಂತ ಆದ್ಮೇಲೆ ಲೈಟ್ ಆಫ್ ಮಾಡಿ ಆಮೇಲೆ ಅದ ಡಾರ್ಕ್ನಿಂಗ್ ಮಾಡ್ತೀವಿ. ಮಾಮೂಲಿ ನವಂಬರ್ ಡಿಸೆಂಬರ್ ಗೆಲ್ಲ ನ್ಯಾಚುರಲ್ ಆಗಿ ಡಾರ್ಕ್ನಿಂಗ್ ಆಗುತ್ತೆ, ಅಂದ್ರೆ ಬೇಗ ಕತ್ಲಾಗೋದ್ರಿಂದ ಅದು ನಮ್ಗೆ ಡಾರ್ಕ್ನಿಂಗ್ ಆಗುತ್ತೆ. ಈಗ ಸ್ವಲ್ಪ ದಿನ ಜಾಸ್ತಿ ಇರೋ ಟೈಮಲ್ಲೆಲ್ಲ ಅದಕ್ಕೆ ನಾವು ಶೇಡ್ ನೆಟ್ ಹಾಕ್ಬೇಕು, 90% ಶೇಡ್ ನೆಟ್ ಹಾಕಿ ಅದನ್ನ ಮಾಡೋದ್ರಿಂದ ಆ ಟೈಮಲ್ಲಿ ಅದು ಮೊಗ್ಗಾಗತ್ತೆ. ಅದರಲ್ಲಿ ನಾವು ಅದಕ್ಕೆ ಹಾರ್ಮೋನ್ಸ್ ಬರುತ್ತೆ, B9 ಅಂತ ಸ್ಪ್ರೇ ಮಾಡ್ತೀವಿ. ಅದ್ ಮಾಡೋದ್ರಿಂದ 1 ಕಡ್ಡಿಲಿ ನಮ್ಗೆ 4-5 ಹೂ ಮೇಲ್ಗಡೆ ಬರುತ್ತೆ. ಅದನ್ನ ಒಂದು 10-10 ಕಡ್ಡಿನ ಬಂಚ್ ಮಾಡಿ ಒಂದು ಸ್ಲೀವ್ ಹಾಕಿ ಅದನ್ನ ಬಂಚ್ ಅಲ್ಲಿ ಲೆಕ್ಕದಲ್ಲಿ ಮಾರ್ತೀವಿ. ಅದು 3 ತಿಂಗಳಿಗೆ ನಮ್ಗೆ ಮುಗ್ದಾಗತ್ತೆ, ಇಡೀ ಪ್ಲಾಂಟಿಂಗ್ ಮಾಡಿ 3 ತಿಂಗಳಿಗೆ ನಮ್ಗೆ ಎಲ್ಲದು ಇಳುವರಿ ತಗೊಂಡು ಅಲ್ಲಿ ಮತ್ತೆ ಫುಲ್ ಖಾಲಿ ಆಗ್ಬಿಡುತ್ತೆ, ಮತ್ತೆ ಪ್ಲಾಂಟಿಂಗ್ ಮಾಡ್ಬೇಕು, ರೀಪ್ಲಾಂಟಿಂಗ್ ಮಾಡ್ಬೇಕು. ನಮ್ಗೆ ಅನುಕೂಲ ಇದ್ರೆ ನಾವೇ ಪ್ಲಾಂಟ್ಸ್ ನ ರೆಡಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಮತ್ತೆ ನರ್ಸರಿಗಳಿಂದ ಮತ್ತೆ ತರ್ಸ್ಕೊಂಡು ಮತ್ತೆ ನೆಡ್ಬೇಕಾಗುತ್ತೆ. ಮತ್ತೆ ಈ ಹೂವನ್ನ ಸಾಮಾನ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಗೊಂಚಲು ಸೇವಂತಿಕೆಯನ್ನ ಬಳಸಬಹುದು ಅಲ್ವಾ? ಸಭೆ ಸಮಾರಂಭಗಳಲ್ಲಿ ಈಗ ಸ್ವಲ್ಪ ಡೆಕೋರೇಷನ್ ಯೂಸ್ ಮಾಡ್ತಿದ್ದಾರೆ, ಅಲಂಕಾರಿಕ ಮಾಡ್ತಿದ್ದಾರೆ. ಈಗ ಜರ್ಬರ ತರನೇ ಅದು ಸ್ವಲ್ಪ ಸೈಜ್ ಚೆನ್ನಾಗಿ ಬರುತ್ತೆ ಕೆಲವೊಂದು ವೆರೈಟಿಗಳು. ಅವಾಗ ಏನ್ ಮಾಡ್ತಾರೆ, ಈಗ ಗುಲಾಬಿ ಮತ್ತೆ ಇದನ್ನ ನೋಡಿರೋದ್ರಿಂದ ಇದು ಸ್ವಲ್ಪ ಹೊಸ ತರ ಇದು, ಅದ್ರಲ್ಲಿ ವೈಟ್ ಕಲರ್ ಸೇವಂತಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಈಗ ಅದೇ ಡೆಕೋರೇಷನ್ ಗೆ ಯೂಸ್ ಮಾಡ್ತಾ ಇದಾರೆ. ಬಂಚ್ಗಳಿಗೂ ಅಂದ್ರೆ ಈ ತರ ಸಭೆ ಸಮಾರಂಭಗಳಿಗೂ ಜಾಸ್ತಿ ಹೋಗ್ತಾ ಇದೆ. ಇನ್ನು ಆರ್ಕಿಡ್, ಆರ್ಕಿಡ್ ಚೆನ್ನಾಗಿದೆ, ಅದು ಯಾವಾಗ್ಲೂ ನಮ್ಗೆ ತುಂಬಾ ಬೇಡಿಕೆಯಲ್ಲಿದೆ. ಅಂದ್ರೆ ರೇಟ್ ನಮ್ಗೆ ಯಾವತ್ತು ತುಂಬಾ ಲೋ ಅಂತ ಆಗ್ಲಿಲ್ಲ, ಬೇರೆ ಫ್ಲವರ್ಸ್ ಗೆ ಅದಂಗೆ ಡಿಮ್ಯಾಂಡ್ ಇಲ್ಲ, ಆ ತರನೂ ಆಗ್ಲಿಲ್ಲ. ಈಗ ರೇಟ್ ಇಲ್ಲದೆ ನಾವು ಮಾಮೂಲಿ ಈಗ ಏನ್ ಮಾಡ್ತೀವಿ, ಆರ್ಕಿಡ್ ಮಾತ್ರ ಹಾರ್ವೆಸ್ಟ್ ಮಾಡ್ತಾ ಕೇಳ್ತೀವಿ, ಇವತ್ತು ಕೊಯ್ಯೋದ ಏನು ಕೇಳ್ಕೊಂಡು ಮಾರ್ಕೆಟ್ ರೇಟ್ ಚೆನ್ನಾಗಿದ್ರೆ ಮಾತ್ರ ಹಾರ್ವೆಸ್ಟ್ ಮಾಡ್ತೀವಿ. ಈಗ ಟೈಮ್ ಚೆನ್ನಾಗಿಲ್ಲ ಅಥವಾ ಇನ್ನೊಂದು ವಾರ ಬಿಟ್ಟು ಮಾಡಿ ಅವರೇ ಹೇಳ್ತಾರೆ, ಇಲ್ಲ ರೇಟ್ ಕಡಿಮೆ ಇದೆ ಬೇಡ ನೆಕ್ಸ್ಟ್ ಇದು ಮಾಡಿ ಅಂತ. ಇದ್ರಲ್ಲ ನಾವು ಒಂದು ಆವರೇಜ್ ರೇಟ್ ಚೆನ್ನಾಗಿ ತಗೋಬಹುದು, ಒಳ್ಳೆ ರೇಟ್ ಇದ್ದಾಗ ಮಾತ್ರ ಹಾರ್ವೆಸ್ಟ್ ಮಾಡೋದ್ರಿಂದ. ಬೇರೆ ಫ್ಲವರ್ ಇಡಕ್ ಬರಲ್ಲ, ಈಗ ನಾವು ಅದನ್ನ ಬಂದ ಮೇಲೆ ಒಂದ್ ಎರಡ್ ಮೂರು ದಿವಸ ಮ್ಯಾಕ್ಸಿಮಮ್ ಒಂದು ವಾರದೊಳಗೆ ಹಾರ್ವೆಸ್ಟ್ ಮಾಡ್ಲೇಬೇಕು. ಇದೊಂದು 15 ದಿವಸ ತಿಂಗಳ ತನಕ ಸ್ವಲ್ಪ ಮುಂದೂಡೋದ್ರಿಂದ ನಮ್ಗೆ ಬೇಕಾದಂಗ ಅದನ್ನ ಮಾರ್ಕೆಟಿಂಗ್ ಮಾಡಕ್ ಯೂಸ್ ಸುಲಭ. ನಾವು ಸಾಮಾನ್ಯವಾಗಿ ಮಲೆನಾಡಿನ ಕಾಡುಗಳಲ್ಲಿ ಕಾಣ್ತೇವೆ ಆರ್ಕಿಡ್ ನ ಮರದ ಮೇಲೆ ಬಿಟ್ಟಿರುತ್ತದೆ, ಅಂದ್ರೆ ಸಾಮಾನ್ಯವಾಗಿ ಇದು ನೆಲದ ಮೇಲೆ ಬೆಳೆಯುವಂತದ್ದಲ್ಲ ಇದು. ಇದು ನೆಲದ ಮೇಲೆ ಬೆಳೆ. ಹಾಗಾಗಿ ನೀವೇನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ನಾವು ಅದನ್ನ ಬೆಂಚ್ ಸಿಸ್ಟಮ್ ಅಂತ ಮಾಡ್ಕೊಂಡಿದ್ವಿ. ಬೆಂಚ್ ಅಂದ್ರೆ ಅದಕ್ಕೆ ಈಗ ಮರದಲ್ಲ ಅದು ಬೇರೆ ಇನ್ನೊಂದು ಇದಕ್ಕೆ ಅಂಟ್ಕೊಂಡಿರುತ್ತೆ, ಅಂದ್ರೆ ಅದ್ರ ಮೇಲೆ ಇದು ಕೂತ್ಕೊಂಡು ಬೆಳೆಯೋದು. ಇದು ನಾವಿಲ್ಲಿ ಅದೇ ತರ ವಾತಾವರಣ ನಿರ್ಮಿಸೋಕ್ಕೋಸ್ಕರ ತೆಂಗಿನ ಸಿಪ್ಪೆ ಉಪಯೋಗಿಸಿದ್ವಿ. ಈಗ ಬೆಂಚ್ ಸಿಸ್ಟಮ್ ಅಂತ ಕಲ್ಕಂಬ ಯೂಸ್ ಮಾಡಿ ಅದ್ರ ಮೇಲೆ ಶೇಡ್ ನೆಟ್ ಅನ್ನ ಹಾಕಿ, ಶೇಡ್ ನೆಟ್ ಮೇಲೆ ಸಿಪ್ಪೆನ ಹಾಕಿ, ಸಿಪ್ಪೆ ಮೇಲೆ ಗಿಡಗಳನ್ನು ನೆಡ್ತೀವಿ. ಕಾಯಿಮಟ್ಟೆ ಸಿಪ್ಪೆ ಅದು ನೆಲಕ್ಕೂ ಅದಕ್ಕೂ ಟಚ್ ಏನೋ ಇರಬಾರ್ದು, ಆಗ್ಬಾರ್ದು. ಅದು ಬಂದಿರೋ ರೂಟಿಂಗ್ ಏರಿಯಲ್ಲಿ ಸ್ವಲ್ಪ ಜೋತಾಡ್ತಾ ಇರುತ್ತೆ, ಏರಿಯಲ್ಲಿ ರೂಟ್ಸ್ ಅದು. ಆತರ ಮಾಡೋದ್ರಿಂದ ಅದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಅಂದ್ರೆ ಆ ಏರಿಯಲ್ ರೂಟ್ಸ್ ಮೂಲಕವೇ ಅದು ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ. ಆ ಏರಿಯಲ್ ರೂಟ್ಸ್ ಮೂಲಕ ತಗೊಳತ್ತೆ, ಪರ್ಸೆಂಟೇಜ್ ಕಡಿಮೆ. ನಾವು ಸ್ಪ್ರೇ ಮಾಡೋದು ಮಾಮೂಲಿ ಆರ್ಕಿಡ್ ಎಲ್ಲ ಸ್ವಲ್ಪ ಲೀಫ್ ಅಲ್ಲಿ ಜಾಸ್ತಿ ಮಾಡುತ್ತೆ. ಏರಿಯಲ್ ರೂಟ್ಸ್ ಗಾಳಿಲಿ ಇರೋದನ್ನೇ ತಗೊಳತ್ತೆ, ಬಟ್ ಕಡಿಮೆ ಪರ್ಸೆಂಟೇಜ್. ನಾವು ಸ್ಪ್ರೇ ಹೊಡೆದಾಗಿಂದ ತಗೊಳ್ಳೋದು ಕಡಿಮೆ, ಲೀಫ್ ಸ್ವಲ್ಪ ಚೆನ್ನಾಗಿ ಫರ್ಟಿಲೈಸ್. ಹಾಗಾಗಿ ನಿಮ್ಗೆ ಒಳ್ಳೆ ಇಳುವರಿ ಬೇಕು ಮತ್ತೆ ಗುಣಮಟ್ಟದ ಹೂ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿರ್ದಿಷ್ಟವಾದ ಸ್ಪ್ರೇ ಮಾಡಬೇಕಾಗತ್ತೆ. ಅದಕ್ಕೆ ನಿರ್ದಿಷ್ಟವಾದ ಸ್ಪ್ರೇ ಮಾಡಬೇಕು, ಆದ್ರೆ ಪರ್ಸೆಂಟೇಜ್ ಕಡಿಮೆ. ನಮ್ಗೆ ಅದು ಬೇರೆ ನಾವು ಮಣ್ಣಿನಲ್ಲಿ ಉಪಯೋಗಿಸ್ತಾ ತುಂಬಾ ಏನು ಪರ್ಸೆಂಟೇಜ್ ಯೂಸ್ ಮಾಡ್ತೀವಿ. ಈಗ ಅವರು ಜರ್ಬಾರ ಕಾರ್ನೇಷನ್ ಎಲ್ಲ ಡೈಲಿ 2 ಕೆಜಿ 3 ಕೆಜಿ ಫರ್ಟಿಲೈಸರ್ ಕೊಡ್ತೀವಿ. ಇದೆಲ್ಲ ಆಗಲ್ಲ, ನಮ್ಗೆ ವಾರಕ್ಕೆ 1 ಕೆಜಿ 2 ಕೆಜಿ 1,000 ಲೀಟರ್ ಎಕರೆಗೆ 1,000 ಲೀಟರ್ ಹೇಳ್ತಾರೆ ನೀರು. 1,000 ಲೀಟರ್ಗೆ 1 ಕೆಜಿ ಹಾಕಿ ಸ್ಪ್ರೇ ಮಾಡೋದು, ಆತರ ನಾವು ವಾರಕ್ಕೆ 1 ಸ್ಪ್ರೇ ಇರುತ್ತೆ. ಅದರಿಂದ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಫರ್ಟಿಲೈಸರ್ ತುಂಬಾ ಕಡಿಮೆ, ಅದಕ್ಕೆ ಬೇಕಾದಷ್ಟು ಫರ್ಟಿಲೈಸರ್ ಬೇಕಾಗೋದಿಲ್ಲ. ಈಗ ನಾವು ಈ ಬೆಳೆಯನ್ನ ಶುರು ಮಾಡಿದ್ಮೇಲೆ ಎಷ್ಟು ದಿವಸದ ನಂತರ ಇದು ನಮಗೆ ಬೆಳೆಯನ್ನು ಶುರು ಮಾಡಿದ್ಮೇಲೆ ಒಂದು 6-7 ತಿಂಗಳಿಗೆ ಶುರು ಆಗುತ್ತೆ, ಬಟ್ ಸ್ಟೆಮ್ ಲೆಂತ್ ಎಲ್ಲ ಕಡಿಮೆ ಇರುತ್ತೆ, ತುಂಬಾ ಉದ್ದ ಇರಲ್ಲ, ಥಿಕ್ನೆಸ್ ಕಡಿಮೆ ಇರುತ್ತೆ. ಆದ್ರೆ ಲೋಕಲ್ ಫಂಕ್ಷನ್ ಗಳಿಗೆ ಹೋಗುತ್ತೆ, ಸ್ವಲ್ಪ ರೇಟ್ ಕಮ್ಮಿ, ಒಂದು ಬಂಚಿಗೆ 100-150 ರೂಪೀಸ್ ತನಕ ಹೋಗುತ್ತೆ. ಸ್ವಲ್ಪ ಸೈಜ್ ಆದಂಗ ಸ್ವಲ್ಪ ನಮ್ಗೆ ರೇಟ್ ಒಂದು ಒಳ್ಳೆ ರೇಟ್ ತನಕ ಸಿಗತ್ತೆ. ಆಮೇಲೆ ಜಾಸ್ತಿ ಸಹ ಇಡಬಹುದು. ಈ ಮೊಗ್ಗು 15-20 ಆದಾಗ ನಾವು ಒಂದ್ ಮಂತ್ ತನಕ ಪೋಸ್ಟ್ಪೋನ್ ಮಾಡಬಹುದು. ಅದು ಕಡಿಮೆ ಇದ್ರೆ ಫುಲ್ ಓಪನ್ ಆಗ್ಬಿಟ್ಟು ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಅದು 1 ಇಯರ್ ಮೇಲೆ ಸ್ವಲ್ಪ ಒಳ್ಳೆ ಲೆಂತ್ ಬರಕ್ ಶುರು ಆಗುತ್ತೆ. 3rd ಇಯರ್ ತನಕ ಒಳ್ಳೆ, ಅದರಲ್ಲಿ ಪರ್ಪಲ್ ತುಂಬಾ ಲೆಂತ್ ಬರಲ್ಲ, ಸ್ವಲ್ಪ ಅದೊಂದು 1-1.5 ಅಡಿ ತನಕ ಬರುತ್ತೆ. ವೈಟ್ ತುಂಬಾ ಚೆನ್ನಾಗಿ ಬರುತ್ತೆ, ವೈಟ್ 1-2 ಅಡಿ ತನಕ ಲೆಂತ್ ಬರುತ್ತೆ. ನೀವು ಎಷ್ಟು ಬಣ್ಣ ಹಾಕಿದ್ರಿ? ನಂದು ಮೇನ್ 2 ಇದೆ, ಪರ್ಪಲ್ ಮತ್ತೆ ವೈಟ್ ಇದೆ, ಸ್ವಲ್ಪ ಒಂದು ಗ್ರೀನ್ ಸ್ವಲ್ಪ ಪಿಂಕ್ ಎಲ್ಲ ಒಂದು ಹಂಗೆ ಒಂದು 200-200 ಪ್ಲಾಂಟ್ಸ್ ಇದೆ ಅಷ್ಟೇ. ಅದೇನ್ ತುಂಬಾ ಮೇನ್ ಅಂತ ಇದು ಮಾಡಲ್ಲ, ಮ್ಯಾಕ್ಸಿಮಮ್ ಇರೋದು 2 ಫ್ಲವರ್ಸ್, 2 ಕಲರ್ ತುಂಬಾ ಮಾರ್ಕೆಟ್ ಆಗುತ್ತೆ. ಈಗ ನಾವು ಒಂದು ಸರಿ ಅದನ್ನ ನಾಟಿ ಮಾಡಿ ನಾವು ಬೆಳೆಯನ್ನು ಶುರು ಮಾಡಿದ್ರೆ ಅದು ಎಷ್ಟು ವರ್ಷ ಇರುತ್ತೆ ಆ ಗಿಡ? ಹಾಗೆ ಒಂದ್ಸಲಿ ನಾಟಿ ಮಾಡಿದ್ಮೇಲೆ ಅದು ಅವರು ಕಂಪನಿಯವರು ಒಂದು 7-8 ವರ್ಷ ಹೇಳ್ತಾರೆ, ಒಂದು 10 ವರ್ಷ ತನಕ ಮೇಂಟೈನ್ ಮಾಡಬಹುದು. ಫಸ್ಟ್ 1 ವರ್ಷ ನಮ್ಗೆ ಇಳುವರಿ ಶುರು ಆಗೋದು 1 ವರ್ಷದ ಮೇಲೆ ನಿಧಾನ ಶುರು ಆಗುತ್ತೆ, 6 ತಿಂಗಳಿಂದ ಶುರು ಆಗುತ್ತೆ ಕ್ವಾಲಿಟಿ ವೈಸ್ 1 ವರ್ಷದ ಮೇಲೆ. ಆಮೇಲೆ ಮೊದಲನೇ ವರ್ಷ ಕಡಿಮೆ ಇರುತ್ತೆ ಫ್ಲವರ್ಸ್, ಮೊದಲನೇ ವರ್ಷ ಆದ್ಮೇಲೆ ನಿಮ್ಗೆ ಒಂದು 2 ಫ್ಲವರ್ ನೆಕ್ಸ್ಟ್ ನೇ ವರ್ಷ ಸಿಗ್ಬೋದು, ಅದ್ರ ನೆಕ್ಸ್ಟ್ ಒಂದು 5 ಫ್ಲವರ್ ಸಿಗ್ಬೋದು, ಆಮೇಲೆ ಒಂದು 7-8 ಫ್ಲವರ್ ಸಿಗುತ್ತೆ. ಆಮೇಲೆ ಒಂದು 4-5 ವರ್ಷ ಆದ್ಮೇಲೆ ನಿಮ್ಗೆ ಸ್ವಲ್ಪ ತೆಂಗಿನ ಸಿಪ್ಪೆ ಎಲ್ಲ ಒಂದ್ ರೌಂಡ್ ಚೇಂಜ್ ಮಾಡ್ಬೇಕಾಗುತ್ತೆ, ಲಡ್ಡಿ ಇರೋದು ಅದನ್ನೆಲ್ಲ ತೆಗೆದು ಮತ್ತೊಂದ್ಸಲಿ ಹಾಕೊಂಡು ಆತರ ಮಾಡಿದ್ರೆ ನಿಮ್ಗೆ ಒಂದು 7-8 ವರ್ಷ ಆರಾಮಾಗಿ ಮೇಂಟೈನ್ ಮಾಡಬಹುದು. ಈಗ ಒಂದ್ ಸರಿ ಹೂ ಬಿಟ್ಮೇಲೆ ಆ ಕಾಂಡ ಇದೆಯಲ್ಲ ಅದನ್ನ ಕತ್ತರಿಸಿ ತೆಗೆದು ಬಿಡ್ತೀರಾ, ಹೇಗ್ ಮಾಡ್ತೀರಿ? ಇಲ್ಲ, ಮೇಲ್ಗಡೆ ಸ್ಟಿಕ್ ಮಾತ್ರ ರಿಮೂವ್ ಮಾಡ್ತೀವಿ ಅಷ್ಟೇ, ಕಾಂಡನ ಅದ್ರಲ್ಲೇ ಇಟ್ಟಿರ್ತೀವಿ. ಅದಕ್ಕೆ ಬಾಳೆ ತರ ಮತ್ತೆ ಸೈಡಿಗೆ ಇನ್ನೊಂದು ಸಕ್ಕರ್ಸ್ ಬರುತ್ತೆ, ಅದು ಇದ್ರಲ್ಲಿರೋ ಪೋಷಕಾಂಶನ ತಗೊಂಡು ಅದು ಬೆಳೆಯುತ್ತೆ, ಅದು ಸಿಂಕ್ ಆಗ್ತಾ ಹೋಗುತ್ತೆ, ಈಗ ಹೊಸ ಗಿಡ ಬೆಳೆಯುತ್ತೆ. ಅದೇ ಸಿಂಕ್ ಆಗೋದ್ರಿಂದ ನಾವು ಅದನ್ನ ಕಟ್ ಮಾಡೋದಿರೋದಿಲ್ಲ, ಬಟ್ ಒಂದು 5-6 ವರ್ಷ ಆದ್ಮೇಲೆ ತುಂಬಾ ಅದೇ ಸಕ್ಕರ್ಸ್ ಬಂದಿರೋದೇ ಒಂಥರ ಗೊಂಚಲಾಗಿರುತ್ತಲ್ಲ, ಅವಾಗ ಅದನ್ನೊಂದ್ಸಲಿ ಕಟ್ ಮಾಡಿ ಕ್ಲೀನ್ ಆಗಿ ಅದನ್ನ ಡಿವೈಡ್ ಮಾಡಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಈಗ ಸಾಮಾನ್ಯ ಒಂದು ಬುಡದಲ್ಲಿ ಎಷ್ಟು ಸಕ್ಕರ್ಸ್ ಅಂದ್ರೆ ಕುಡಿಗಳು ಬರುತ್ತೆ? ಕುಡಿಗಳು ಅಂದ್ರೆ ಅದು ಮೊದಲನೇ ವರ್ಷ 2 ವರ್ಷ ಸ್ವಲ್ಪ ಕಡಿಮೆ, ಒಂದೊಂದು ಬರ್ತಾ ಹೋಗುತ್ತೆ, ಬಟ್ ಒಂದ್ ಸಕ್ಕರ್ಸ್ ಅದು ಸ್ವಲ್ಪ ದೊಡ್ಡ ಸಕ್ಕರ್ಸ್ ಬಂದ್ರೆ ನಿಮ್ಗೆ ಅದರಲ್ಲೇ ಒಂದೊಂದ್ರಲ್ಲಿ 6-7 ಫ್ಲವರ್ ಸಿಗುತ್ತೆ. ಪ್ರತಿ ಗಣ್ಣಿಗೆ ಒಂದೊಂದು ಫ್ಲವರ್ ಬರುತ್ತೆ. ಒಂದ್ 4-5 ವರ್ಷದ ಮೇಲೆ ನಿಮ್ಗೆ 2-3 ಆತರ ಸಿಗುತ್ತೆ, ಅದ್ 2-3 ಬಂದ್ರೆ ನೀವು ಅದನ್ನ ಮತ್ತೆ ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಅವಿನಾಶ್ ಅವರೇ, ಇಂತ ಅಲಂಕಾರಿಕ ಪುಷ್ಪವನ್ನ ಬೆಳಿಬೇಕಾದ್ರೆ ನಾವು ಸಾಕಷ್ಟು ಅಂಶಗಳನ್ನ ಗಮನಿಸಬೇಕು. ಮೊದಲನೇದಾಗಿ ಬೇಸಿಕ್ ಆಗಿ ಆ ಬೆಳೆ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಆ ನಂತರ ಅದನ್ನ ಕತ್ತರಿಸುವಂತ ವಿಧಾನ, ಈಗ ಉದಾಹರಣೆಗೆ ತಾವು ಹೇಳಿದ್ರೆ ಇಷ್ಟು ಮೊಗ್ಗಿರ್ಬೇಕಾದ್ರೆ, ಅದು ಇಷ್ಟು ಹೂ ಇಷ್ಟು ಅರಳಿರ್ಬೇಕಾದ್ರೆ ಅದನ್ನ ಕತ್ತರಿಸಬೇಕು ಅಂತ. ಸೊ ಈ ತರ ಎಲ್ಲ ಮಾಡ್ಬಿಟ್ಟು ನೀವು ಅದನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡ್ತಿರೋ ಅಥವಾ ಡೈರೆಕ್ಟ್ ಆಗಿ ಕಳಿಸ್ಕೊಟ್ಬಿಡ್ತೀವಿ? ಇಲ್ಲ, ಇದು ಆರ್ಕಿಡಿಗೆ ಕೋಲ್ಡ್ ಸ್ಟೋರೇಜ್ ಬೇಕಾಗಲ್ಲ, ಅದನ್ನ ನಾವು ನೇರವಾಗಿ ಕಳಿಸ್ತೀವಿ. ಇವತ್ತು ಹಾರ್ವೆಸ್ಟ್ ಮಾಡಿದ್ನ ಅವತ್ತು ಸಂಜೆ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಸ್ಸಿಗೆ ಹಾಕ್ತೀವಿ, ಅವ್ರ ಅಲ್ಲಿಂದ ಪಿಕಪ್ ಮಾಡ್ಕೊತಾರೆ. ಆದ್ರಿಂದ ಇದಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕಾಗೋದಿಲ್ಲ. ಸ್ವಲ್ಪ ಒಂದು ಅವ್ರ ಅದ್ರಲ್ಲಿ ಸ್ವಲ್ಪ ಎ ಸಿ ರೂಮ್ ತರ ಮಾಡ್ಕೊಂಡು ಇಟ್ಕೋತಾರೆ ಸ್ವಲ್ಪ ಒಂದ್ ವೀಕ್ ಅಂದ್ರೆ ಆಫ್ಟರ್ ಪೋಸ್ಟ್ ಅಂದ್ರೆ ಸ್ವಲ್ಪ ದಿವಸ ಇಟ್ಟು ನಾವು ಮಾರಾಟ ಮಾಡೋದಕ್ಕೆ. ಸೀಸನ್ ಅಲ್ಲಿ ಅವತ್ತಿಂದ ಅವತ್ತು ಖಾಲಿ ಆಗೋಗುತ್ತೆ. ಅನ್ ಸೀಸನ್ ಅಲ್ಲಿ ಸ್ವಲ್ಪ ಆ ತರ ವ್ಯವಸ್ಥೆ ಅವ್ರು ಮಾಡ್ಕೊತಾರೆ. ಬಿಟ್ರೆ ಈಗ ಕಾರ್ನೇಷನ್ ಜರ್ ಬರೋದಕ್ಕಿಂತ ಸ್ವಲ್ಪ ಲಾಂಗ್ ಟರ್ಮ್ ನ್ಯಾಚುರಲ್ ಆಗೇ ಬರುತ್ತೆ, ಇರೋದ್ರಿಂದ ಅಷ್ಟು ವ್ಯವಸ್ಥೆ ಬೇಕಾಗಲ್ಲ. ಅಂದ್ರೆ ನಾವು ಈ ಪುಷ್ಪ ಕೃಷಿಗೆ ಇಳಿಯೋದಕ್ಕೆ ಮುಂಚೆ ನಾವು ಸ್ವಲ್ಪ ಮಾರ್ಕೆಟ್ ಅನ್ನು ಸ್ಟಡಿ ಮಾಡ್ಕೊಳ್ಬೇಕು. ಮಾರ್ಕೆಟಿಂಗ್ ನ ಸ್ಟಡಿ ಮಾಡೋದು ಒಳ್ಳೇದು. ಅಂದ್ರೆ ಏರಿಯಾ ವೈಸ್ ಒಂದೊಂದು ತುಂಬಾ ಬೆಳೆದಿರ್ತಾರೆ. ಈಗ ಆ ವರ್ಷ ತುಂಬಾ ಪ್ಲಾಂಟಿಂಗ್ ಆಗಿರುತ್ತೆ, ಈಗ ಮೊದಲಿಗೆ ಆ ಕ್ಷೇತ್ರ ಕಾಲಿಟ್ಟಾಗಲೇ ಲಾಸ್ ಆಗಬಾರ್ದು ಅಂದ್ರೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ನಾವು ಬರ್ತ್ಕೋಬೇಕಾಗತ್ತೆ. ಈಗ ಬೆಂಗಳೂರು ಸುತ್ತಮುತ್ತ ಅಲ್ಲೇ ಪೂನಾ ಆ ಕಡೆನೆ ಮ್ಯಾಕ್ಸಿಮಮ್ ಗ್ರೋಯರ್ ಇರೋದ್ರಿಂದ ನಾವು ಬಯರ್ಸ್ ನ ಮಾತಾಡಿಸಿದ್ರೆ ಗೊತ್ತಾಗತ್ತೆ ಅವ್ರವ್ರ ಕಸ್ಟಮರ್ಸ್ ಏನ್ ಹಾಕಿದ್ದಾರೆ, ಈ ಸಲ ಏನ್ ಚೇಂಜ್ ಆಗಿದ್ದಾರೆ. ಈಗ ಅವ್ರು ಕಾರ್ನೇಷನ್ ಮಾಡಿ ಈ ಸಲ ರೇಟ್ ಇಲ್ಲ ಅಂತ ನೆಕ್ಸ್ಟ್ ಜರ್ಬರಕ್ ಹೋಗಿರ್ತಾರೆ. ಆತರ ಅದ್ ನೋಡಿ ನೋಡಿ ಇದ್ ಮಾಡೋದು ಒಳ್ಳೇದು. ಆತರ ಮಾಹಿತಿ ಸಂಗ್ರಹಣೆ ಮಾಡಿ ಮೊದಲನೇ ಸಲ, ಆಮೇಲೆ ಎರಡನೇ ಸಲಿಂದ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ತಕ್ಷಣ ಗೊತ್ತಾಗ್ತಾ ಇರತ್ತೆ. ನಮ್ದು ಎರಡೆರಡು ವರ್ಷಕ್ಕೆ ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಅದರಿಂದ ಅದೊಂದು ಫ್ಲೋ ಸಿಕ್ಬಿಡುತ್ತೆ. ಬಟ್ ಫಸ್ಟ್ ಗೆ ಹೋಗ್ತಾ ಸ್ವಲ್ಪ ವಿಚಾರಿಸ್ಕೊಂಡು ಮಾಡೋದು. ಸರಿ, ಈಗ ಕೃಷಿಗೆಲ್ಲ ಕೂಲಿ ಆಳುಗಳ ಸಮಸ್ಯೆ ಅಂತ ಹೇಳ್ತಾರೆ ಕಣ್ರಿ, ಈಗ ನಿಮ್ಗೆ ಇದಕ್ಕೇನು ಸಮಸ್ಯೆ ಆಗಿಲ್ಲ ಕೂಲಿ ಆಳು? ನಮ್ಗೆ ಕೃಷಿ ಆಳೆ ಅಂದ್ರೆ ತುಂಬಾ ಸಮಸ್ಯೆ ಆಗಿಲ್ಲ. ಇದೇನ್ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ತುಂಬಾ ಗಂಡಾಳುಗಳು ಕಡಿಮೆ ಸಾಕಿದಕ್ಕೆ, ಒಂದು ಸೆಟಪ್ ಆದ್ಮೇಲೆ ಹೆಣ್ಮಕ್ಳಿಗೆ ಹೂ ಕೊಯ್ಯೋದು ಇದು ಅವರು ಇಷ್ಟಪಟ್ಟು ಮಾಡ್ತಾರೆ. ಹೂ ಕೊಯ್ಯೋದು ಬಂಚ್ ಮಾಡೋದು ಇದು ತುಂಬಾ ಅವರಿಗೂ ಅಂದ್ರೆ ಶ್ರಮದಾಯಕ ಕೆಲಸ ಅಲ್ಲ. ಈಗ ನಾವು ಮನೆಯವರು ಸೇರ್ಕೊಂಡು ಮಾಡ್ತೀವಿ, ಅವರು ಸೇರ್ತಾರೆ. ನಮ್ಗೆ ಈಗ ದಿವಸ ಒಂದ್ 5 ಜನ ಹೆಣ್ಣಾಳು ಬರ್ತಾರೆ, ತೋಟದ ಕೆಲಸ ಇದ್ರ ಕೆಲಸ ಎಲ್ಲ ಒಟ್ಟಿಗೆ. ಆದ್ರೆ ಶ್ರಮದಾಯಕ ಕೆಲಸ ಅಲ್ಲ, ಗಂಡಾಳೆ ಬೇಕು ಆ ತರದ ಕೆಲಸ ಅಲ್ಲ. ಆದ್ರಿಂದ ಸಮಸ್ಯೆ ಏನ್ ಆಗ್ತಾ ಇಲ್ಲ. ಆಮೇಲೆ ಈಗ ನಾವು ತುಂಬಾ ಬಿಸಿಲಲ್ಲಿ ಮಾಡ್ತಕ್ಕಂತ ಕೆಲಸನೂ ಅಲ್ಲ. ಈಗ ಪಾಲ್ಯಸಲ್ಲಿ ಹಾರ್ವೆಸ್ಟ್ ಮಾಡ್ಕೊತಾರೆ ಅಥವಾ ಆತರ ಸಣ್ಣ ಪುಟ್ಟ ಕೆಲಸ ತುಂಬಾ ಶ್ರಮದಾಯಕ ಅಲ್ಲದೆ ಇರೋದ್ರಿಂದ ಕೂಲಿ ಆಳುಗಳು ಹೆಣ್ಮಕ್ಳು ಸಿಗ್ತಾ ಇದಾರೆ. ಸಂಖ್ಯೆ ನಮ್ ಕಡೆ ಏನ್ ತೊಂದರೆ ಆಗಿಲ್ಲ. ಇನ್ನು ಈ ಪೋಷಕಾಂಶ ಮತ್ತೆ ನೀರಿನ ನಿರ್ವಹಣೆಗೆ ಡ್ರಿಪ್ ಸ್ಪ್ರಿಂಕ್ಲರ್ ಈ ತರದ ಏನಾದ್ರು ಮಾಡ್ಕೊಂಡಿದೆ? ಹಾ, ಸ್ಪ್ರಿಂಕ್ಲರ್ ಇದೆ. ಇದಕ್ಕೆ ಆರ್ಕಿಡ್ಗೆ ನಮ್ಗೆ ಅದಕ್ಕೆ ಬೇಕೇ ಫರ್ಟಿಲೈಸರ್, ಸ್ಪ್ರಿಂಕ್ಲರ್ ಬೇಕು. ಅದು ವಾಟರಿಂಗ್ ಮಾತ್ರ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಫರ್ಟಿಲೈಸರ್ ಎಲ್ಲ ಅದಕ್ಕೆ ಸ್ಪ್ರೇ ಕೊಡ್ತೀವಿ, ಸ್ಪ್ರೇ ಮುಖಾಂತರನೆ ಇರೋದ್ರಿಂದ. ನಾವು 1 ಎಕರೆಗೆ 4 ಜನ ಒಟ್ಟಿಗೆ ಸ್ಪ್ರೇ ಹೊಡೆಯೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಪೈಪ್ ಲೈನ್ ಮಾಡ್ಕೊಂಡು. ಒಂದ್ 5 HP ಮೋಟರ್ ಇದೆ, ಅದು ಆನ್ ಮಾಡಿದ ತಕ್ಷಣ ಒಂದೇ ಸಲ 4 ಗನ್ನಲ್ಲಿ ಸ್ಪ್ರೇ ಬರುತ್ತೆ. ಒಂದ್ 4 ಜನ ಮಾಡಿದ್ರೆ ಒಂದ್ ಗಂಟೆಲಿ ನಮ್ದು ಸ್ಪ್ರೇ ಮುಗ್ದೋಗುತ್ತೆ. ಸೊ ವಾರಕ್ಕೊಂದ್ಗಂಟೆ ನಮ್ಗ ಸ್ಪ್ರೇ ಮಾಡೋ ಕೆಲಸ ಆಗತ್ತೆ ಅಷ್ಟೇ. ಇನ್ನು ಉಳಿದಿದ್ದು ಕಾರ್ನೇಷನ್ ಜರ್ಬರಕ್ಕೆಲ್ಲ ಅದು ನಾವು ವೆಂಚರಿ ಮುಖಾಂತರನೇ ಫರ್ಟಿಲೈಸರ್ ಕೊಡೋದ್ರಿಂದ ಅದಕ್ಕೆ ನಮ್ಗೆ ಬೇರೆ ಏನೋ ಸಮಸ್ಯೆ ಇರಲ್ಲ. ಅದು ಫರ್ಟಿಲೈಸರ್ ಕೊಡೋದೆಲ್ಲ ಆರಾಮಾಗಿ ಕೆಲಸ ಆಗುತ್ತೆ, ಅದಕ್ಕೆ ಲೇಬರ್ ತುಂಬಾ ಬೇಕಾಗೋದಿಲ್ಲ. ಈಗ ಆರ್ಕಿಡ್ ಆದ್ರೆ ನೀವು 1 ಎಕರೆ ಮೇಂಟೈನ್ ಮಾಡಕ್ಕೆ ಒಬ್ಬ ಸಾಕು, ಗಂಡಾಳ ಅಥವಾ ಯಾರಾದ್ರೂ ಒಬ್ಬ ಡೈಲಿ ನೀರ್ ಬಿಡೋದು. ಆತರ ಹಾರ್ವೆಸ್ಟ್ ಮಾಡಕ್ಕೆ ಸಂಖ್ಯೆ ಜಾಸ್ತಿ ಇದ್ರೆ ಒಂದ್ 2-3 ಜನ ಅವತ್ತು ಕೊಯ್ದು ಪ್ಯಾಕ್ ಮಾಡಕ್ ಬೇಕಾಗಿರೋದ್ರಿಂದ ತುಂಬಾ ಲೇಬರ್ ಒಂದ್ ಸೆಟಪ್ ಆಗೋ ತನಕ ಬೇಕು. ನೀವು ಬೆಂಚಸ್ ಮಾಡಕ್ಕೆ ಪಾಲಿಹೌಸ್ ಮಾಡಕ್ಕೆ ಅದೊಂದು ಸೆಟಪ್ ಫುಲ್ ಆಗಿ ಪ್ಲಾಂಟಿಂಗ್ ಎಲ್ಲ ಆದ್ಮೇಲೆ ನಿಮ್ಗೆ ತುಂಬಾ ಕೆಲಸ ಇರೋದಿಲ್ಲ. ಈಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ? ಫಸ್ಟ್ ಇನ್ವೆಸ್ಟ್ಮೆಂಟ್ ನಾವು ಕಾರ್ನೇಷನ್ ಮಾಡ್ತಾ ಅದ್ರ ನಮ್ಗೆ ಒಂದು 20 ಲಕ್ಷ ತನಕ ಇದಾಯ್ತು. ನಮ್ಗೆ ಬ್ಯಾಂಕ್ ಇಂದ ಅದಕ್ಕೆ ಸಹಾಯ ಮಾಡಿದ್ರು. ಆಮೇಲೆ NHM ಇಂದ ಸಬ್ಸಿಡಿ ಸ್ಕೀಮ್ ಇತ್ತು, ಅವರು NHM ಇಂದ ಸಹಾಯ ಮಾಡಿದ್ರು. ನೆಕ್ಸ್ಟ್ ನಾವು ಆರ್ಕಿಡ್ ಮಾಡ್ತಾ ಅದು 1 ಎಕರೆಗೆ ನಮ್ಗೆ 56 ಲಕ್ಷ ತನಕ ಇದಾಯ್ತು. ಅದು NHB ಇಂದ 30 ಲಕ್ಷ ನಮ್ಗೆ ಅದರಿಂದ ಸಬ್ಸಿಡಿ ಅವ್ರ ಕಡೆಯಿಂದ ಕೊಟ್ರು. ಹಾಗಾಗಿ ಸಬ್ಸಿಡಿ ಇರೋದ್ರಿಂದ ಆರ್ಕಿಡ್ ಸ್ವಲ್ಪ ನಮ್ಗೆ ಅಂದ್ರೆ ಆರ್ಕಿಡ್ ಅಲ್ಲಿ ಏನ್ ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ನಮ್ಗೆ ಪ್ರೊಡಕ್ಷನ್ ಅಷ್ಟು ಬರಲ್ಲ. ಅದು ಫ್ಲವರಿಂಗ್ ನಿಮ್ಗೆ ಅದು ಅದ್ರ ಬೇಕಾಗಿರೋ ವಾತಾವರಣ ಸಿಕ್ಕರೆ ಮಾತ್ರ ಒಳ್ಳೆ ಫ್ಲವರಿಂಗ್ ಆಗುತ್ತೆ. ಆ ವಾತಾವರಣ ಕೆಲವೊಂದ್ಸಿ ಚಳಿಗಾಲದಲ್ಲಿ ನಾವು ಹ್ಯುಮಿಡಿಟಿ ಕ್ರಿಯೇಟ್ ಮಾಡಕ್ ಆಗಲ್ಲ, ಅದಕ್ಕೆ ಹೀಟ್ ಕೊಡಕ್ ಆಗಲ್ಲ. ಆತರ ವ್ಯವಸ್ಥೆ ಇರಲ್ದೇ ಇರೋದ್ರಿಂದ ನಮ್ಗೆ ವೆದರ್ ಈಗ ನಾವ್ ಏನು ಮಾಡಕ್ ಆಗಲ್ಲ. ಈಗ ನಾವ್ ಏನೇ ಸಂರಕ್ಷಿತ ಬೇಸಾಯ ಅಂದ್ರು ವೆದರ್ ನಮ್ ಕೈಲಿ ಇರೋದಿಲ್ಲ. ಆದ್ರಿಂದ ಅದಕ್ಕೆ ತಕ್ಕಂಗೆ ಸ್ವಲ್ಪ ಪ್ರೊಡಕ್ಷನ್ಸ್ ಅದಕ್ಕೆ ಇದ್ರ ಪ್ರಕಾರ ಕಡಿಮೆ ಬರುತ್ತೆ. ಅದ್ ಬಿಟ್ರೆ ನಿಮ್ಗೆ ರೇಟ್ ಅಲ್ಲಿ ನಮ್ಗೆ ಒಳ್ಳೆ ಇದೇ ಇದೆ. ಆಮೇಲೆ ಸ್ವಲ್ಪ ಲಾಂಗ್ ಕ್ರಾಪ್ ಆಗಿರೋದ್ರಿಂದ ವರ್ಷ ವರ್ಷ ಪ್ಲಾಂಟ್ ಮೆಟೀರಿಯಲ್ ಹುಡುಕೋ ಅಥವಾ ಬೇರೆ ಪ್ಲಾಂಟಿಂಗ್ ಮಾಡೋ ಆ ತರದ್ ರಿಕರಿಂಗ್ ಕಾಸ್ಟ್ ಇರೋದಿಲ್ಲ. ಅದರಿಂದ ವರ್ತ್ ಅಂದ್ರೆ ಬೇರೆ ಜೊತೆ ಈಗ ಕಾರ್ನೇಷನ್ ಜೊತೆ ಇದ್ರ ಜೊತೆ ಅದನ್ನೇ ಮೇನ್ ಆರ್ಕಿಡ್ ಮಾಡೋದಕ್ಕಿಂತ ಬೇರೆ ಇದಕ್ಕೆ ಜೊತೆಗೆ ಇದನ್ನು ಮಾಡಿದ್ರೆ ಒಳ್ಳೇದು. ಅಂದ್ರೆ ಇದರಲ್ಲಿ ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ನಮ್ಗೆ ಲಾಭದ ಅಂಶ ಏನಿದೆ, ಪ್ರಾಫಿಟ್ ಮಾರ್ಜಿನ್ ಒಂದೇ ತರ ಇರುತ್ತೆ ಅಂತ ಹೇಳಕ್ ಒಂದೇ ತರ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇನೆ. ಆದ್ರೆ ಕಂಪ್ಲೀಟ್ ಲಾಸ್ ಅಂತೂ ಆಗಲ್ಲ. ಹಾ, ಕಂಪ್ಲೀಟ್ ಲಾಸ್ ಆಗೋದಿಲ್ಲ. ಅಂದ್ರೆ ಫ್ಲವರಿಂಗ್ ಇರೋದ್ರಿಂದ ಅದೇ ಏರಿಯಾ ಸ್ವಲ್ಪ ಅದಕ್ಕೆ ಟೆಂಪರೇಚರ್ ಇದಾಗ ಒಳ್ಳೆ ಪ್ರೊಡಕ್ಷನ್ ಸಿಗುತ್ತೆ. ಆ ಟೈಮಲ್ಲಿ ಸೀಸನ್ ಇರೋದ್ರಿಂದ ಈಗ ನಮ್ಗೆ ಏಪ್ರಿಲ್ ಮೇಲೆ ಒಳ್ಳೆ ಸೀಸನ್ ಇರೋದ್ರಿಂದ ಆ ಟೈಮಲ್ಲಿ ಒಳ್ಳೆ ಪ್ರೊಡಕ್ಷನ್ ಬರುತ್ತೆ. ಈಗ ಬೇರೆ ಸೀಸನ್ ಅಲ್ಲಿ ಈಗ ಚಳಿಗಾಲ ಇದ್ರಲ್ಲೆಲ್ಲ ಸ್ವಲ್ಪ ಫ್ಲವರ್ ಕಡಿಮೆ ಇರುತ್ತೆ. ನೀವು ವರ್ಷದ ತಗೊಂಡಾಗ ಅವರೇಜ್ ಅಲ್ಲಿ ಸ್ವಲ್ಪ ಒಳ್ಳೆ ಇದೆ ಸಿಗುತ್ತೆ. ಈಗ ಅವಿನಾಶ್ ಅವರೇ, ನಿಮ್ಮ ತಂದೆಯವರೆಲ್ಲ ಒಂದು ರೀತಿ ಸಾಂಪ್ರದಾಯಿಕ ಕೃಷಿಗೆ ಅಂಟ್ಕೊಂಡಿದ್ರು, ಅವರೆಲ್ಲ ಸಾಂಪ್ರದಾಯಿಕ ಕೃಷಿ ಮಾಡುವಂತವ್ರು ನಿಮ್ಮ ತಂದೆಯವರೆಲ್ಲವ. ಈಗ ನೀವು ಹೊಸದಾಗಿ ಒಂದು ಹೊಸ ಬೆಳೆಯನ್ನ ಮಾಡ್ತೀನಿ ಅಂದಾಗ ಅವರ ಪ್ರತಿಕ್ರಿಯೆ ಹೇಗಿದೆ? ಅವರಿಗೂ ಹೆದರಿಕೆ ಇತ್ತು, ಏನ್ ಮಾಡ್ಬಿಡ್ತಾರ ಏನು ಅಂತ. ಆಮೇಲೆ ನಾವು ಮಾಡಿರೋದು ಈಗ ಅರ್ಧ ಎಕರೆ ನಾವು ಸ್ವಲ್ಪ ಅಡಿಕೆ ತೆಗೆದೇ ಮಾಡಿರೋದು ಅಲ್ಲಿ. ನಾವು ನೋಡಿ ಮತ್ತೆ ಅಲ್ವಾ, ಅಡಿಕೆ ಒಳ್ಳೆ ಬೆಲೆ ಇರೋ ಸಂದರ್ಭ ತೆಗೆದ್ಬಿಟ್ಟಿದ್ರೆ ನಾ ಏನಾಗಿತ್ತು ಅಂದ್ರೆ, ನಮ್ ಕಡೆ ಎಲ್ಲ ಈಗ 20 ಲಕ್ಷ 30 ಲಕ್ಷ ಎಕರೆಗೆ ಜಮೀನು ಇದೆ. ಇನ್ನ ಒಂದ್ ಅರ್ಧ ಎಕರೆ ಪಾಲಿ ಹೌಸ್ ಮಾಡ್ಬೇಕು ಅಂದ್ರೆ ಬೇರೆ ಕಡೆ ತಗೊಂಡಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲೇ ಪಾಲಿ ಹೌಸ್ ಆಗೋಗತ್ತೆ. ಅವಾಗ ಏನ್ ಮಾಡಿದ್ರೆ ಹಂಗಾರೆ ಇಲ್ಲೇ ನಮ್ಗೆ ತಲೆ ಕೊಳೆ ರೋಗ ಆತರ ಈ ಅಡಿಕೆ ರೋಗಗಳು ನಮ್ಗೆ ನಮ್ಮ ಏರಿಯಾದಲ್ಲಿ ಜಾಸ್ತಿ ಇರೋದ್ರಿಂದ ಮರದ ಲೈಫ್ ತುಂಬಾ ಬರ್ತಿರ್ಲಿಲ್ಲ. ಒಂದ್ 15 ವರ್ಷ 16 ವರ್ಷಕ್ಕೆ ಮತ್ತೆ ಮರ ಸತ್ತೋಗ್ತಿತ್ತು, ಹೊಸದು ನೆಡ್ತಾ ಇದ್ವಿ. ಅದರಿಂದ ಆಮೇಲೆ ಈ ಅಡಿಕೆ ಕೊಯ್ಲು ನಮ್ಗೆ ಏನಾಗತ್ತೆ ಮಳೆಗಾಲದಲ್ಲೇ ಬರುತ್ತೆ ಅಡಿಕೆ ಕೊಯ್ಲು ಆತರ. ಅದರಿಂದ ಇನ್ನೇನಾರು ಮಾಡಬಹುದು ಅಂತ. ಆಮೇಲೆ ಇದು ವರ್ಷದ ಒಂದ್ಸಲಿ ಅಡಿಕೆ ನಮ್ ಬರುತ್ತೆ, ಅದು ಒಂದ್ ವರ್ಷಕ್ಕೆ ಒಂದ್ಸಲಿ ಮಾಡಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡು ರೇಟಿಗೋಸ್ಕರ ಕಾಯ್ಬೇಕು, ಈಗ ಬರ್ಬೋದು ಈಗ ಬರ್ಬೋದು ಅಂತ. ಆಮೇಲೆ ರೇಟು ಬರತ್ತೆ ಅನ್ನೋ ನಿಜವಾಗ್ಲೂ ಇಷ್ಟೇ ಸಿಗತ್ತೆ ಅಥವಾ ಇಷ್ಟೇ ಬರತ್ತೆ ಆತರ ಯಾವ್ದೋ ಗ್ಯಾರಂಟಿ ಇರೋದಿಲ್ಲ. ಇದಾದ್ರೆ ಈಗ ನಮ್ ಫ್ಲೋರಿಕಲ್ಚರ್ ಅಲ್ಲಾದ್ರೆ ತಿಂಗಳ ಒಂದಿಷ್ಟು 50,000 ಲಕ್ಷನೋ 2 ಲಕ್ಷನೋ ಒಂದ್ ಟರ್ನ್ ಓವರ್ ಆಗತ್ತೆ, ನಮ್ ಮನೆಗಾಗೂ ಇದಾಗತ್ತೆ. ಆಮೇಲೆ ನಮ್ಗೆ ಈಗ ಒಂದಿಷ್ಟು ಜನ 4-5 ಜನ ಲೇಬರ್ ಮೇಂಟೈನ್ ಮಾಡ್ತಾ ಇದೀವಿ. ನಿಮ್ಗೂ ಒಂದ್ ರೀತಿ ಸರ್ಕಾರಿ ನೌಕರ ತರ ತಿಂಗಳ ಸಂಬಳ, ನಮ್ಗೂ ಒಂಥರ ತಿಂಗಳ ಸಂಬಳ ಲೆಕ್ಕಕ್ಕೆ ಆಗ್ತಾ ಇದೆ. ಅದರಿಂದ ಇದು ಈಗ ಅಡಿಕೆ ಬೆಳೆದ್ರೆ ಸೋಮಾರಿಗಳು ಬೆಳೆ ಅಂದ್ರೆ, ಯಾಕೆಂದ್ರೆ ವರ್ಷಗಟ್ಟಲೆ ನಾವ್ ಒಂದ್ ತಿಂಗಳ ಗೊಬ್ಬರ ಹಾಕಿ ಮಾಡಿದ್ರೆ ಆಮೇಲೆ ಒಂದ್ 2 ತಿಂಗಳು ಕೊಯ್ಲು ಬಿಟ್ರೆ ನಮ್ಗೆ ಉಳಿದ ಟೈಮಲ್ಲಿ ಏನ್ ತುಂಬಾ ಕೆಲಸ ಇರೋದಿಲ್ಲ, ನೀರ್ ಬಿಡೋದು ಇದು ಬಿಡೋದು ಆತರ. ಇದೇ ನಾವು ಫುಲ್ ಬೆಳಗಿನ ಸಂಜೆ ತನಕ ಎಂಗೇಜ್ ಆಗಿರೋದ್ರಿಂದ ಅದು ಒಳ್ಳೇದೇ ಈಗ ನಮ್ಗೆ ಕೃಷಿಕರಿಗೆ. ಈಗ ಬೇರೆ ಏನೋ ಕೆಲಸ ಇದೆ ಅದ್ರ ಜೊತೆಗೆ ಮಾಡ್ತೀವಿ ಅಂದ್ರೆ ಅಡಿಕೆ ಮಾಡಬಹುದು. ಈಗ ಸ್ವಲ್ಪ ನಾ ಕಷ್ಟಪಡಕ್ ರೆಡಿ ಇದೀವಿ, ಆದಾಯ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅನ್ನೋರು ಈ ತರ ಮಾಡೋದು ಒಳ್ಳೇದು. ಒಳ್ಳೇದು ಅವಿನಾಶ್ ಅವರೇ, ಈಗ ನಿಮ್ಮಂತಹ ಯುವಕರು ಇರುವಂತಹ ಜಮೀನನ್ನ ಬಿಟ್ಬಿಟ್ಟು ಇನ್ನೆಲ್ಲೋ ನಾನು ಮಾಡ್ತೀನಿ ಅಂತ ಹೋಗೋದಕ್ಕಿಂತ ಅದೇ ಜಮೀನಲ್ಲೇ ನಾವು ಹೊಸ ಹೊಸದಾಗಿ ಏನೇನ್ ಮಾಡಬಹುದು. ಈಗ ನೀವು ಪುಷ್ಪ ಬೆಳೆಯನ್ನ ಮಾಡಿ ತೋರಿಸಿದ್ದೀರಿ, ಆ ರೀತಿಯಾಗಿ ಯುವಕರು ಪುನಃ ಮತ್ತೆ ಕೃಷಿಗೆ ಬರಲಿ, ಮತ್ತೆ ಹೊಸ ಹೊಸ ಈ ತರ ಬೆಳೆಗಳನ್ನು ಮಾಡೋದ್ರ ಮೂಲಕವಾಗಿ ಸ್ವಾವಲಂಬಿಗಳಾಗ್ಲಿ ಅಂತ ಹೇಳಿ ಆಶಿಸ್ತಾ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಪುಷ್ಪ ಕೃಷಿ ಅನುಭವ ಈ ಕುರಿತು ವೆಂಕಟಾಪುರದ ಅವಿನಾಶ್ ಎನ್ ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ಆರ್ಬಿಐ ರಿಜಿಸ್ಟರ್ಡ್ ಎನ್ಬಿಎಫ್ಸಿ. ಇದು ನೀಡುತ್ತೆ ಈಸಿ ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 ಕೋಟಿ ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ಆರ್ಬಿಐ ರಿಜಿಸ್ಟರ್ಡ್ ಎನ್ಬಿಎಫ್ಸಿ. ಇದು ನೀಡುತ್ತೆ ಈಸಿ ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 ಕೋಟಿ ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ಈಗ ಕೇಳಿ ಒಂದು ಪರಿಸರ ಗೀತೆ. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ಸಿರಿಯ ಬಯಲು ಅಂಗಳದಲ್ಲಿ ಗಿಡಗಳ ನೆಟ್ಟಿಹೆವು. ನಾವು ಗಿಡಗಳ ನೆಟ್ಟಿಹೆವು.